ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಸ್ಕಾಂದ ಪುರಾಣದಲ್ಲಿ ಬದರಿಕಾಶ್ರಮ ಮಹಾತ್ಮ್ಯ ಅಂಥೇಳಿ ಅಲ್ಲಿ ವಿವರಣೆಯನ್ನು ಕೊಡ್ತಾರೆ. ಶೌನಕರು ಸೂತಾಚಾರ್ಯರನ್ನು ಪ್ರಶ್ನೆ ಮಾಡ್ತಾರೆ, ಮಹಾಪುಣ್ಯಶಾಲಿನೀನು, ಸಕಲ ಧರ್ಮಗಳನ್ನು ತಿಳಿದಂಥವನು, ಸರ್ವಶಾಸ್ತ್ರಾರ್ಥಗಳ ತತ್ವವನ್ನೂ ತಿಳಿದವನು, ಪುರಾಣ ಇತಿಹಾಸಗಳಲ್ಲಿ ಚೆನ್ನಾಗಿ ಪರಿಶ್ರಮವನ್ನು ಹೊಂದಿದವನು, ಸತ್ಯವತಿ ಸುತನಾಗಿರ್ತಕ್ಕಂಥ ವೇದವ್ಯಾಸ ದೇವರು, ವ್ಯಾಸ ಮಹರ್ಷಿಗಳು ಮಹಾವಿಷ್ಣುವಿನ ಅಂಶ ಅಂತ ಹೇಳ್ತಾರೆ. ಆತನಿಗೆ ನೀನು ಅತ್ಯಂತ ಪ್ರೀತಿಪಾತ್ರನಾಗಿದ್ದಂತಹ ಶಿಷ್ಯ, ಆದ್ದರಿಂದ ನಿನಗಿಂತಲೂ ಶಾಸ್ತ್ರಜ್ಞರು, ಶಾಸ್ತ್ರವನ್ನು ತಿಳಿದವರು ಮತ್ತೊಬ್ಬರಿಲ್ಲ ಅಂತ ನಿನ್ನ ಹತ್ರ ಪ್ರಶ್ನೆ ಮಾಡಲಿಕ್ಕೆ ಬಂದಿದ್ದೀನಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ಏನು ಪ್ರಶ್ನೆ ಅಂದರೆ, ಘೋರವಾಗಿರ್ತಕ್ಕಂಥ ಕಲಿಯುಗ ಅನ್ನೋದು ಪ್ರಾಪ್ತ ಆಗ್ತಾ ಇದೆ. ಲೋಕದ ಜನರೆಲ್ಲ ಐಹಿಕ ಅಮುಷ್ಮಿಗಳೆರಡಕ್ಕೂ ಪ್ರಯೋಜನಕ್ಕೆ ಬಾರದೇ ಇರತಕ್ಕಂಥ ನಿಷಿದ್ಧ ಕರ್ಮಾಚರಣೆಯನ್ನೇ ಮಾಡ್ತಾ ಇದ್ದಾರೆ. ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಸಕಲ ಸದಾಚಾರ ಸದ್ವಿಚಾರಗಳನ್ನೆಲ್ಲ ಕೂಡ ಕೈಬಿಡ್ತಾ ಇದ್ದಾರೆ. ಆದ್ದರಿಂದ ಅದರ ಫಲವಾಗಿ ಏನಾಗ್ತಾ ಇದೆ, ಅಲ್ಪಾಯುಷ್ ಅಂತ ಅಲ್ಪಾಯುಷ್ಯಗಳಾಗ್ತಾ ಇದ್ದಾರೆ. ಅಲ್ಪ ಪ್ರಾಣ, ಅಲ್ಪ ಬಲ, ಅಲ್ಪ ವೀರ್ಯ, ಅಲ್ಪ ತಪಸ್ಸು, ಹೀಗೆ ಎಲ್ಲವೂ ಅಲ್ಪ. ಎಲ್ಲರೂ ಕೂಡ ಅಧರ್ಮಕಾರಗಳಲ್ಲೇ ನಿರತರಾಗ್ತಾ ಇದ್ದಾರೆ, ವೇದಶಾಸ್ತ್ರಗಳನ್ನೆಲ್ಲ ಮರೆತು ಬಿಡ್ತಾ ಇದ್ದಾರೆ. ತೀರ್ಥಯಾತ್ರೆಗಳು, ತಪಸ್ಸು, ದಾನ ಕಾರ್ಯಗಳು, ಧರ್ಮ, ವಿಷ್ಣು ಭಕ್ತಿ, ಈ ಎಲ್ಲ ಸತ್ಕರ್ಮಗಳಿಂದ ಬಾಹಿರರಾಗಿ ತಮ್ಮ ಜೀವನವನ್ನು ಮಾಡ್ತಾ ಇದ್ದಾರೆ, ವಿಷಯ ಸುಖದಲ್ಲಿ ಮೈಮರೆತು. ಇಂತಹ ಅಲ್ಪಮಾನವರಿಗೆ ಸ್ವಲ್ಪ ಪ್ರಯತ್ನದಿಂದಲೇ ಉದ್ಧಾರ ಆಗುವಂಥ ಮಾರ್ಗ ಯಾವುದಾದ್ರೂ ಇದ್ದರೆ ತಿಳಿಸ್ರಿ ಅಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಮತ್ತು ಪ್ರಶ್ನೆಯನ್ನು ಮುಂದುವರಿಸ್ತಾರೆ. ತೀರ್ಥಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ತೀರ್ಥ ಯಾವುದು, ಕ್ಷೇತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಕ್ಷೇತ್ರ ಅಂತ ಯಾವುದು, ಮೋಕ್ಷಾಭಿಲಾಷಿಗಳಿಗೆ ಎಲ್ಲಿ ತಪಶ್ಚರ್ಯ ಮಾಡಿದರೆ ಸಿದ್ಧಿಯಾಗತ್ತೆ, ಮಹರ್ಷಿಗಳೆಲ್ಲ ಕಲಿಯುಗದಲ್ಲಿ, ಘೋರ ಕಲಿಯುಗದಲ್ಲಿ ಎಲ್ಲಿ ವಾಸ ಮಾಡಿ ತಮ್ಮ ತಪಶ್ಚರ್ಯೆಯನ್ನು ಮಾಡ್ತಾ ಇರ್ತಾರೆ. ಅಲ್ಪ ಪ್ರಯತ್ನದಿಂದ ಯಾವ ಸ್ಥಳದಲ್ಲಿ ತಪಶ್ಚರ್ಯೆ ಇತ್ಯಾದಿ ಎಲ್ಲ ಮಾಡಿದರೆ ಅಥವಾ ಮಂತ್ರ ಜಪಗಳನ್ನು ಮಾಡಿದರೆ ಶೀಘ್ರವಾಗಿ ಫಲಗಳನ್ನು ಕೊಡ್ತಾವೆ. ಆದ್ದರಿಂದ ಎಲ್ಲ ಪ್ರಶ್ನೆಗಳಿಗೂ ನನಗೆ ಉತ್ತರ ಬೇಕಾಗಿದೆ. ಆಗ ಹೇಳ್ತಾರೆ ಸೂತಾಚಾರ್ಯರು, ನಿನ್ನ ಪ್ರಶ್ನೆ ಅನ್ನೋದು ಬಹಳ ಉತ್ತಮವಾಗಿದೆ. ನೀನು ಯಾವಾಗಲೂ ಕೂಡ ಪರಹಿತದಲ್ಲೇ ಆಸಕ್ತನಾಗ್ತೀಯ. ವಿಷ್ಣು ಭಕ್ತಿಯಲ್ಲಿರುವ ಆಸಕ್ತಿಯಿಂದ ನಿನ್ನ ಮನಸ್ಸಿನ ದೋಷಗಳೆಲ್ಲವೂ ಕೂಡ ನಿರ್ಮೂಲ ಆಗ್ತಾ ಇದೆ. ಆ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಹೇಳ್ತೀನಿ. ಸಾಧುಗಳ ಸಜ್ಜನರ ಸಮಾಗಮ ಸಮಸ್ತ ಪಾಪಗಳ ಸಮೂಹವನ್ನೇ ನಾಶ ಮಾಡುವಂಥದ್ದು. ದೇಹಾಭಿಮಾನ ಇರ್ತಕ್ಕಂಥ ಭಕ್ತನಿಗೆ ಉತ್ತಮ ಲೋಕವಾಸವನ್ನು ಸಂಪಾದಿಸಿಕೊಡುತ್ತೆ. ಆದ್ದರಿಂದ ಈ ಸಜ್ಜನರ ಸಹವಾಸ, ಕರ್ಮ ಪಾಶಗಳಲ್ಲಿ ಸಿಕ್ಕಿ ಒದ್ದಾಡ್ತಿರ್ತಾರಲ್ಲ, ಅಂತಹ ಜೀವರ ಹೃದಯ ಬಂಧವನ್ನು ಬಿಡಿಸತ್ತೆ. ಆದ್ದರಿಂದ ಪೂರ್ವದಲ್ಲಿ ಕೈಲಾಸ ಪರ್ವತದ ಶಿಖರದಲ್ಲಿ ರುದ್ರದೇವರು ಪಾರ್ವತೀ ಸಹಿತರಾಗಿ ಕೂತಿದ್ದಾಗ ಮಹರ್ಷಿಗಳೆಲ್ಲರೂ ಕೂಡ ಕುತೂಹಲದಿಂದ ಕೇಳ್ತಿರ್ತಕ್ಕಂಥ ಸಮಯದಲ್ಲಿ ಆ ಷಣ್ಮುಖ ಸತ್ಪುರುಷರನ್ನು ಮೋಕ್ಷ ಮಾರ್ಗದಲ್ಲಿ ನಿರತರನ್ನಾಗಿ ಮಾಡ್ತಕ್ಕಂಥ ಅಭಿಲಾಷೆಯಿಂದ ಇದೇ ಪ್ರಶ್ನೆಯನ್ನು ರುದ್ರದೇವರನ್ನ ಕುರಿತು ಕೇಳಿದ್ದ. ಏನು ಪ್ರಶ್ನೆ ಮಾಡಿದ್ದ ಸ್ಕಂದ ಅಂದರೆ, ನೀನು ಸರ್ವಸ್ವಾಮಿ, ಸಕಲ ಲೋಕಗಳಿಗೂ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಉಂಟು ಮಾಡ್ತಕ್ಕಂಥವನು, ನನಗೆ ತಂದೆಯೂ ಹೌದು, ಗುರುಸ್ಥಾನಿಯನೂ ಆಗಿದೆಯಾ, ಸಕಲ ಪ್ರಾಣಿಗಳ ಕ್ಷೇಮಕ್ಕೋಸ್ಕರ ತಪಸ್ಸನ್ನು ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೀನಿ. ವೇದಶಾಸ್ತ್ರಗಳು ಪ್ರಮಾಣಗಳು ಎನಿಸದ ಕಲಿಕಾಲ ಅನ್ನೋದು ಸಂಪ್ರಾಪ್ತವಾಗಿದೆ. ಸಜ್ಜನ ಸಂರಕ್ಷಕನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ ಎಲ್ಲಿ ವಾಸ ಮಾಡ್ತಾ ಇದ್ದಾನೆ, ಯಾವ ಕ್ಷೇತ್ರಗಳು, ತೀರ್ಥಗಳು, ನದಿಗಳು ಆಗ ಪುಣ್ಯತಮ ಅಂತ ಕರೆಸ್ಕೊತಾವೆ, ಪರಮಾತ್ಮ ಯಾರಿಗೆ ಸಾಕ್ಷಾತ್ಕಾರವನ್ನು ಅನುಗ್ರಹ ಮಾಡ್ತಾನೆ, ಈ ಎಲ್ಲ ವಿಷಯಗಳನ್ನು ಕೇಳಬೇಕೆಂಬ ಶ್ರದ್ಧೆ ಇದೆ ನನಗೆ, ವಿಸ್ತಾರವಾಗಿ ಅದನ್ನು ನಿರೂಪಣೆ ಮಾಡುವಂಥವನಾಗುವಂಥ ರುದ್ರದೇವರನ್ನು ಕುರಿತು ಸ್ಕಂದ ಪ್ರಾರ್ಥನೆಯನ್ನು ಮಾಡ್ತಾನೆ. ಆಗ ರುದ್ರದೇವರು ಹೇಳ್ತಾರೆ, ಎಲೆ ಷಣ್ಮುಖನೇ, ಪರಮಾತ್ಮ ಭಕ್ತರನ್ನು ಅನುಗ್ರಹ ಮಾಡೋದಕ್ಕಾಗಿ ಆತ ನೆಲೆಸಿರ್ತಕ್ಕಂಥ ಏಕಾಂತ ಸ್ಥಳಗಳು, ತೀರ್ಥಗಳು, ಕ್ಷೇತ್ರಗಳು ಈ ಬ್ರಹ್ಮಾಂಡದಲ್ಲಿ ಅಸಂಖ್ಯಾತವಾಗಿದೆ. ಅವುಗಳಲ್ಲಿ ಕೆಲವು ಐಹಿಕ ಆಮುಷ್ಮಿಕ ಸೌಖ್ಯಗಳನ್ನು ಉಂಟು ಮಾಡುತ್ತೆ, ಹಲವು ಮೋಕ್ಷವನ್ನೇ ಸಂಪಾದನೆ ಮಾಡಿಕೊಡ್ತಾವೆ. ಗಂಗಾ, ಗೋದಾವರಿ, ತಪತಿ, ಯಮುನಾ, ಸರಸ್ವತಿ, ಹೀಗೆ ಅನೇಕ ನದಿಗಳು, ಇವೆಲ್ಲವೂ ಕೂಡ ಮನುಷ್ಯರಿಗೆ ಇಹಲೋಕದಲ್ಲಿ ಸೌಖ್ಯಗಳನ್ನು ಮೋಕ್ಷವನ್ನು ಕೊಡೋದರಿಂದ ಇವುಗಳ ಸೇವೆಯನ್ನು ಮನುಷ್ಯರು ಪುನಃ ಪುನಃ ಮಾಡಬೇಕು. ಅಯೋಧ್ಯೆ, ದ್ವಾರಕೆ, ಕಾಶಿ, ಮಧುರ, ಕುರುಕ್ಷೇತ್ರ, ಅವಂತಿಕ, ಪುಷ್ಕರ, ಹೀಗೆ ಅನೇಕ ಕ್ಷೇತ್ರಗಳು ಕೂಡ ಬ್ರಹ್ಮಾಂಡದಲ್ಲಿ ಇದೆ. ಅದೆಲ್ಲವೂ ಕೂಡ ಭರತಖಂಡದಲ್ಲೇ ಇರುವಂಥದ್ದು. ಅಷ್ಟೇ ಅಲ್ಲ, ಮಹಾಪುಣ್ಯಪ್ರದಾಯಕವಾಗಿರ್ತಕ್ಕಂಥ ಬದರಿ ಕ್ಷೇತ್ರ ಸಕಲಾಭೀಷ್ಟಗಳನ್ನು ಸಾಧಿಸ್ತಕ್ಕಂಥ ಉತ್ತಮ ಕ್ಷೇತ್ರ. ಹರಿದ್ವಾರದಲ್ಲಿ ಭಗವಂತನ ದರ್ಶನವನ್ನು ಮಾಡಿಕೊಂಡು ಭಗವಂತನ ಪಾದೋದಕ ಅನಿಸಿರುವಂತಹ ಗಂಗೆಯಲ್ಲಿ ಸ್ನಾನ ಮಾಡಿದಾಗ ಜನರು ಸಮಸ್ತ ಪಾಪಗಳಿಂದ ಮುಕ್ತರಾಗಿ ಮಹಾವಿಷ್ಣುವಿನೊಡನೆ ವೈಕುಂಠದಲ್ಲಿ ಸ್ಥಾನವನ್ನು ಪಡಿತಾರೆ. ಅದೇ ರೀತಿಯಾಗಿ ಇಲ್ಲಿ ಅನೇಕ ಪಕ್ಷಿಗಣಗಳೆಲ್ಲ ವಾಸ ಮಾಡ್ತಾ ಇದೆ. ಅನೇಕ ಮಹರ್ಷಿಗಳು ಇಲ್ಲೇ ಇದ್ದಾರೆ. ಎಲ್ಲರೂ ಕೂಡ ಅವರವರು ತಪಶ್ಚರ್ಯೆಯನ್ನು ಮಾಡ್ತಾ ಇದ್ದಾರೆ. ಷಣ್ಮುಖ ರುದ್ರದೇವರನ್ನು ಕುರಿತು ಮತ್ತೆ ಪ್ರಶ್ನೆ ಮಾಡ್ತಾನೆ. ಭಗವಂತನ ನಿವಾಸವಾಗಿರ್ತಕ್ಕಂಥ ಬದರೀನಾಮಕ ಕ್ಷೇತ್ರ ಮೂರು ಲೋಕಗಳಲ್ಲೂ ಅಪ್ರತಿಮವಾಗಿದೆ ಅಂತ ತಿಳಿಸಿದರೆ, ಆ ಕ್ಷೇತ್ರದ ಸ್ಮರಣೆಯಿಂದಲೇ ಮಹಾಮಹಾಪಾತಕಗಳನ್ನು ಮಾಡಿರ್ತಕ್ಕಂಥ ಮನುಷ್ಯರು ಕೂಡ ಪಾತಕದಿಂದ ಬಿಡುಗಡೆ ಆಗೋದಷ್ಟೇ ಅಲ್ಲ, ಜನನ ಮರಣ ರೂಪವಾದ ಸಂಸಾರದಿಂದನೇ ಬಿಡುಗಡೆ ಹೊಂದಿ ಮೋಕ್ಷವನ್ನು ಪಡಿತಾರೆ. ಇತರ ತೀರ್ಥಗಳಲ್ಲಿ ಅತ್ಯಂತ ಘೋರವಾದ ತಪಸ್ಸನ್ನು ಮಾಡೋದರಿಂದ ಯಾವ ಫಲಪ್ರಾಪ್ತಿಯಾಗತ್ತೋ ಅದಕ್ಕೆ ಸಮಾನವಾಗಿರ್ತಕ್ಕಂಥ ಪುಣ್ಯ ಬದರಿ ಕ್ಷೇತ್ರದ ಸ್ಮರಣ ರೂಪವಾಗಿ, ಅಂದರೆ ಕೇವಲ ಮಾನಸಿಕವಾಗಿ ನಾವು ಬದರಿ ಚಿಂತನೆಯನ್ನು ಮಾಡೋದರಿಂದನೇ ಪ್ರಾಪ್ತಿಯಾಗತ್ತೆ. ಸ್ವರ್ಗ, ಮರ್ತ್ಯ, ಪಾತಾಳ ಲೋಕಗಳಲ್ಲಿ ಅಸಂಖ್ಯಾತಗಳಾಗಿರ್ತಕ್ಕಂಥ ತೀರ್ಥಗಳಿವೆ. ಆದರೆ ಬದರಿ ಕ್ಷೇತ್ರಕ್ಕೆ ಸಮಾನವಾಗಿರ್ತಕ್ಕಂಥ ಕ್ಷೇತ್ರ ಎಲ್ಲಿಯೂ ಇಲ್ಲ. 1000 ಅಶ್ವಮೇಧಗಳಿಂದಲೂ ಇತರ ಕ್ಷೇತ್ರಗಳಲ್ಲಿ ವಾಯುಭಕ್ಷಣಾದಿ ವ್ರತಗಳಿಂದಲೂ ಯಾವ ಫಲ ಬರ್ತಾ ಇದೆಯೋ ಅದೆಲ್ಲವೂ ಕೂಡ ಈ ವಿಶಾಲ ಅನ್ನೋ ಕ್ಷೇತ್ರದಲ್ಲಿ ಒಂದು ಕ್ಷಣ ಮಾತ್ರ ವಾಸ ಮಾಡೋದರಿಂದ ಪ್ರಾಪ್ತಿಯಾಗತ್ತೆ. ಕೃತಯುಗದಲ್ಲಿ ಈ ಬದರಿ ಕ್ಷೇತ್ರಕ್ಕೆ ಮುಕ್ತಿಪ್ರದ ಕ್ಷೇತ್ರ ಅಂತಲೇ ಹೆಸರಿತ್ತು. ತ್ರೇತಾಯುಗದಲ್ಲಿ ಯೋಗ ಸಿದ್ಧಿಪ್ರದ ಅಂತ ಹೆಸರಾಯಿತು. ದ್ವಾಪರದಲ್ಲಿ ವಿಶಾಲ ಅಂತ ಹೆಸರಾಯಿತು. ಕಲಿಯುಗದಲ್ಲಿ ಬದರಿಕಾಶ್ರಮ ಅಂತ ವಿಖ್ಯಾತ ಆಯಿತು. ಜೀವನಿಗೆ ಸ್ಥೂಲ ಸೂಕ್ಷ್ಮ ಶರೀರಗಳೆರಡೂ ವಾಸಸ್ಥಾನಗಳಾಗಿ ಇದೆ. ಆತ್ಮಜ್ಞಾನವನ್ನು ಉಂಟು ಮಾಡಿ ಇವುಗಳಲ್ಲಿನ ಅಭಿಮಾನವನ್ನು ನಾಶಗೊಳಿಸೋದರಿಂದ ಈ ಕ್ಷೇತ್ರಕ್ಕೆ ವಿಶಾಲ ಅಂತ ಹೆಸರು. ಬದರಿ ವೃಕ್ಷಗಳಿಂದ ಕೂಡಿ ಇರೋದರಿಂದ ಯಾವಾಗಲೂ ಅಮೃತವನ್ನು ಸುರಿಸೋದರಿಂದ ಈ ಕ್ಷೇತ್ರಕ್ಕೆ ಬದರಿ ಕ್ಷೇತ್ರ ಅಂತ ಹೆಸರು. ಇಲ್ಲೇ ಸಕಲ ಮಹರ್ಷಿಗಳ ಸಮೂಹಗಳು ಕೂಡ ಯಾವಾಗಲೂ ತಪಶ್ಚರ್ಯೆಯನ್ನು ಮಾಡ್ತಾ ಇರ್ತಾರೆ. ಪರಮಾತ್ಮ ನಾರಾಯಣ ಕಾಲಭೇದಗಳನ್ನು ಯುಗಭೇದಗಳನ್ನು ಅನುಸರಿಸಿ ಇತರ ಕ್ಷೇತ್ರಗಳನ್ನು ಬಿಟ್ಟರೂ ಬದರಿಕಾಶ್ರಮವನ್ನು ಮಾತ್ರ ಯಾವಾಗಲೂ ತ್ಯಜಿಸೋದಿಲ್ಲ. ಸಕಲ ತೀರ್ಥಗಳಲ್ಲೂ ಸ್ನಾನ ಮಾಡೋದ್ರಿಂದ ತಪಸ್ಸು, ಯೋಗಾಭ್ಯಾಸ, ಸಮಾಧಿ ಯಾವ ಫಲಗಳು ಬರ್ತಾ ಇದೆಯೋ ಇವುಗಳನ್ನೆಲ್ಲ ಮಾಡೋದರಿಂದ ಬದರಿ ಕ್ಷೇತ್ರವನ್ನು ಚೆನ್ನಾಗಿ ಜ್ಞಾನ ಅನುಸಂಧಾನ ಸಹಿತವಾಗಿ ದರ್ಶನಾದಿಗಳನ್ನು ಮಾಡೋದರಿಂದ ಮನುಷ್ಯರಿಗೆ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಬರುತ್ತೆ. 60,000 ವರ್ಷಗಳ ಯೋಗಾಭ್ಯಾಸದಿಂದ ಯಾವ ಫಲ ಬರ್ತದೋ, ಕಾಶಿ ಕ್ಷೇತ್ರದ 1 ದಿವಸದ ಸೇವೆಯಿಂದ ಯಾವ ಪುಣ್ಯ ಬರುತ್ತೋ, ಬದರಿ ಕ್ಷೇತ್ರವನ್ನು ಪ್ರವೇಶ ಮಾಡೋದ್ರಿಂದಲೇ ಅಷ್ಟು ಫಲ ಅನ್ನೋದು ಪ್ರಾಪ್ತಿಯಾಗ್ತಾ ಇದೆ. ಈ ಕ್ಷೇತ್ರದಲ್ಲಿ ಸಕಲ ತೀರ್ಥಾಭಿಮಾನಿ ದೇವತೆಗಳು, ಸಕಲ ಇಂದ್ರಾದಿ ದೇವತೆಗಳು, ಸಮಸ್ತ ಮಹರ್ಷಿಗಳು ಕೂಡ ವಾಸ ಮಾಡ್ತಾ ಇರೋದರಿಂದ ಈ ಪ್ರದೇಶಕ್ಕೆ ವಿಶಾಲ ಅಂತ ಹೆಸರು ಪ್ರಸಿದ್ಧವಾಗಿದೆ. ಇಷ್ಟೆಲ್ಲ ರುದ್ರದೇವರು ಹೇಳಿದ ನಂತರ ಸ್ಕಂದ ಪುನಃ ಪ್ರಶ್ನೆ ಮಾಡ್ತಾನೆ, ಈ ಕ್ಷೇತ್ರ ಹೇಗೆ ಉಂಟಾಯಿತು, ಹಿಂದೆ ಯಾರಿಂದ ಇಷ್ಟೆಲ್ಲ ಸೇವಾ ಮಾಡಲಿಕ್ಕೆ ಆಯಿತು, ಈ ತೀರ್ಥಕ್ಷೇತ್ರಕ್ಕೆ ಅಧಿಪತಿ ಯಾರು, ಈ ವಿಷಯಗಳನ್ನು ನನಗೆ ವಿಸ್ತಾರವಾಗಿ ತಿಳಿಸು ಅಂತ ಹೇಳಿದಾಗ ರುದ್ರದೇವರು ಹೇಳ್ತಾರೆ, ವೇದಗಳಂತೆ ಶ್ರೀಮನ್ನಾರಾಯಣನ ಶರೀರ ಎನಿಸಿರುವಂತಹ ಈ ಕ್ಷೇತ್ರಕ್ಕೆ ಅನಾದಿ ಕಾಲದಿಂದಲೂ ಪ್ರಸಿದ್ಧಿ ಇದೆ. ಇದಕ್ಕೆ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಅಧಿಷ್ಠಾನ ದೇವತೆ. ನಾರದನೇ ಮೊದಲಾಗಿರ್ತಕ್ಕಂಥ ಅನೇಕ ಮಹರ್ಷಿಗಳು ಇಲ್ಲಿ ಪರಮಾತ್ಮನನ್ನು ಸೇವಾ ಮಾಡ್ತಾ ಇದ್ದಾರೆ. ಪೂರ್ವದಲ್ಲಿ ಕೃತಯುಗ ಪ್ರಾರಂಭ ಆದಾಗ ಬ್ರಹ್ಮನು ಸರ್ವಾಂಗ ಸಂಪನ್ನೆಯಾಗಿರ್ತಕ್ಕಂಥ ಸರಸ್ವತಿಯನ್ನು ಸೃಷ್ಟಿ ಮಾಡಿ ಅವಳನ್ನು ತಾನೇ ಹೊಂದಬೇಕು ಅಂತ ಪ್ರಯತ್ನ ಪಟ್ಟಾಗ ಆ ಬ್ರಹ್ಮನನ್ನು ನಾನು ಖಡ್ಗಹಸ್ತನಾಗಿ ಆತನ ತಲೆಯನ್ನು ಐದನೇ ತಲೆಯನ್ನು ಕಡಿದು ಆ ಒಂದು ಭಾಗದ ಕಪಾಲ ಬ್ರಹ್ಮಹತ್ಯೆಯ ರೂಪದಿಂದ ನನ್ನ ಕೈಯಲ್ಲಿ ಅಂಟ್ಕೊಂಡು ಅದನ್ನು ಕೈಯಲ್ಲೇ ಹಿಡ್ಕೊಂಡು ಬ್ರಹ್ಮಹತ್ಯೆಯ ನಿವಾರಣೆಗಾಗಿ ನಾನು ಆಕಾಶ ಭೂಮಿ ಪಾತಾಳಗಳಲ್ಲಿರ್ತಕ್ಕಂಥ ಸಕಲ ತೀರ್ಥಗಳನ್ನು ತಪಶ್ಚರಣರೊಡನೆ ಸೇವೆ ಮಾಡಲಿಕ್ಕೆ ಶೀಘ್ರವಾಗಿ ನಾನು ಪ್ರಯತ್ನಪಟ್ಟೆ. ಆದರೆ ಆ ಬ್ರಹ್ಮಹತ್ಯೆಯು ಕೈಯೊಳಗಿನ ಕಪಾಲವೂ ಕೂಡ ನನ್ನನ್ನು ಬಿಡಲೇ ಇಲ್ಲ. ಆಗ ಲಕ್ಷ್ಮೀರಮಣನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನನ್ನು ನೋಡಲಿಕ್ಕೆ ವೈಕುಂಠಕ್ಕೆ ಹೊರಟೆ. ಆಗ ಪರಮಾತ್ಮನನ್ನ ಭಕ್ತಿಯಿಂದ ನಮಸ್ಕಾರ ಮಾಡಿ ನನ್ನ ಈ ಮಾಡಿರ್ತಕ್ಕಂಥ ದುಷ್ಕರ್ಮವನ್ನು ಪರಮಾತ್ಮನಲ್ಲಿ ನಿವೇದನೆಯನ್ನು ಮಾಡಿಕೊಂಡೆ. ಆಗ ಪರಮಾತ್ಮ ಉಪದೇಶ ಮಾಡಿ ಬದರಿ ಕ್ಷೇತ್ರಕ್ಕೆ ಹೋಗುವಂತ ನನಗೆ ಮಾರ್ಗದರ್ಶನವನ್ನು ತಿಳಿಸ್ದ. ಅವನಿಂದ ಉಪದಿಷ್ಟನಾಗಿ ಈ ಮಾರ್ಗವನ್ನು ಅನುಸರಿಸಿ ನಾನು ಬದರಿಕಾಶ್ರಮಕ್ಕೆ ಬಂದೆ. ಆ ಕ್ಷಣದಲ್ಲೇ ಬ್ರಹ್ಮಹತ್ಯೆ ಮತ್ತೆ ಭಯದಿಂದ ಕಂಪಿಸ್ತಾ ನನ್ನನ್ನು ಬಿಟ್ಟು ಅಂತರ್ಧಾನವನ್ನು ಹೊಂದಿತು. ಬ್ರಹ್ಮ ಕಪಾಲವು ಕೂಡ ನನ್ನ ಕೈಯಿಂದ ಕೆಳಗೆ ಬಿತ್ತು. ಅವತ್ತಿನಿಂದ ನಾನು ಪಾರ್ವತೀ ಸಮೇತನಾಗಿ ತಪಶ್ಚರ್ಯೆಯನ್ನು ಮಾಡ್ತಾ ಈ ಕ್ಷೇತ್ರದಲ್ಲಿಯೇ ವಾಸ ಮಾಡ್ತಾ ಇದ್ದೀನಿ. ಕಾಶಿ ಕ್ಷೇತ್ರದಲ್ಲಿ ನನಗೆ ಯಾವ ರೀತಿಯಾಗಿ ಅಭಿಮಾನ ಇದೆಯೋ, ಶ್ರೀಶೈಲ ಪರ್ವತದಲ್ಲಿ ಯಾವ ರೀತಿಯಾಗಿ ಅಭಿಮಾನ ಇದೆಯೋ, ಪಾರ್ವತೀ ಸಹಿತನಾಗಿ ನೆಲೆಸಿರ್ತಕ್ಕಂಥ ಕೈಲಾಸದಲ್ಲಿ ನನಗೆ ಯಾವ ರೀತಿಯಾಗಿ ಆಸಕ್ತಿ ಇದೆಯೋ, ಅವುಗಳಿಗಿಂತ ಅನಂತ ಪಟ್ಟು ಅಧಿಕವಾಗಿರ್ತಕ್ಕಂಥ ಪ್ರೀತಿ ನನಗೆ ಈ ಭದ್ರಿಕಾಶ್ರಮದಲ್ಲಿ ಇದೆ. ಇತರ ಕ್ಷೇತ್ರಗಳಲ್ಲಿ ಸ್ವಧರ್ಮಗಳನ್ನು ಪಾಲನೆ ಮಾಡ್ತಾ ಮೃತರಾದವರಿಗೆ ಮಾತ್ರ ಮೋಕ್ಷ ಪ್ರಾಪ್ತಿ, ಆದರೆ ಸಕಲ ಜೀವರಿಗೂ ಬದರಿ ಕ್ಷೇತ್ರದ ದರ್ಶನ ಮಾತ್ರದಿಂದಲೇ ಮುಕ್ತಿ ಕರಗತ ಆಗತ್ತೆ. ಭಗವಂತನ ಪಾದಾರವಿಂದಗಳ ಸಾನ್ನಿಧ್ಯ, ಅಗ್ನಿದೇವನ ಪ್ರಸನ್ನತೆ ಯಾವಾಗಲೂ ಇರುತ್ತೆ ಬದರಿ ಕ್ಷೇತ್ರದಲ್ಲಿ. ಈ ಬದರಿ ಕ್ಷೇತ್ರದಲ್ಲಿ ಒಂದು ಕಲೆಯಿಂದ ಮಾತ್ರ ನಾನು ಸನ್ನಿಹಿತನಾಗಿದ್ದೀನಿ ಅಂತ ರುದ್ರದೇವರು ತಿಳಿಸ್ತಾರೆ. ಸ್ಕಂದ ಮುಂದೆ ಮತ್ತೆ ರುದ್ರದೇವರನ್ನು ಕುರಿತು ಪ್ರಶ್ನೆ ಮಾಡ್ತಾನೆ. ಅಗ್ನಿದೇವ ಸಕಲ ಲೋಕಗಳ ಕಾರಣವಾಗಿರ್ತಕ್ಕಂತಹ ಬದರಿಕಾಶ್ರಮವನ್ನು ಹೇಗೆ ಸೇವಾ ಮಾಡ್ದ, ಮಹಾಪ್ರಾಜ್ಞನಾಗಿರ್ತಕ್ಕಂಥ ನೀನು ನನಗದೆಲ್ಲ ವಿಸ್ತಾರವಾಗಿ ತಿಳಿಸು ಅಂತ ಪುನಃ ವಿನಮ್ರವಾಗಿ ಪ್ರಾರ್ಥನೆ ಮಾಡಿದಾಗ ರುದ್ರದೇವರು ಹೇಳ್ತಾರೆ, ಗಂಗಾ ಯಮುನಾ ನದಿಗಳ ಸಂಗಮ ಪ್ರದೇಶದಲ್ಲಿ ಹಿಂದೊಂದ್ಸಲ ಊರ್ಧ್ವರೇತಸ್ಕರಾಗಿರ್ತಕ್ಕಂಥ ಸಹಕಲ ವರ್ಷಗಳ ಕೂಟವೊಂದು ಸೇರ್ತು. ಅಲ್ಲಿಯೇ ಮೂರು ಲೋಕಗಳಲ್ಲೂ ಪ್ರಸಿದ್ಧರಾಗಿರ್ತಕ್ಕಂಥ ದಶಾಶ್ವಮೇಧ ತೀರ್ಥ ನೆಲೆಸಿತ್ತು. ಅಲ್ಲಿ ಅಗ್ನಿದೇವ ಭಕ್ತಿಯಿಂದ ನಮ್ರನಾಗಿ ಮಹರ್ಷಿಗಳ ಸಮ್ಮುಖದಲ್ಲಿ ನಿಂತು ಪ್ರಶ್ನೆಯನ್ನು ಮಾಡ್ತಾನೆ. ಅಗ್ನಿ ಹೇಳ್ತಾನೆ, ಬ್ರಹ್ಮಜ್ಞಾನಿಗಳೇ, ನೀವುಗಳೆಲ್ಲ ಏಕಾಗ್ರವಾಗಿರ್ತಕ್ಕಂಥ ದೃಷ್ಟಿಯಿಂದ ಜ್ಞಾನವನ್ನು ಸಂಪಾದನೆ ಮಾಡಿದಿರಿ. ದೀನರ ವಿಷಯದಲ್ಲಿ ಕೃಪಾಳುಗಳು, ಆರ್ದ್ರ ಹೃದಯರು, ದಯಾವಂತರೂ ಆಗಿದ್ದೀರಿ. ನೀವು ಸಕಲ ದುರ್ಲಕ್ಷಣಯುಕ್ತವಾಗಿರ್ತಕ್ಕಂಥ ಪಾತಕಗಳನ್ನೆಲ್ಲ ಮನಸ್ಸಿನಿಂದ ದೂರ ಮಾಡಿಕೊಂಡಿದ್ದೀರಿ. ಬ್ರಹ್ಮಜ್ಞರಲ್ಲಿ ಉತ್ತಮರು ಅಂತ ಕರೆಸ್ಕೊಂಡಿದ್ದೀರಿ. ನನಗೆ ನರಕದಿಂದ ಮೋಕ್ಷವು ಉಂಟಾಗುವುದು ಅನ್ನೋ ಈ ರೀತಿಯಾಗಿ ತಿಳಿಸ್ರಿ. ಇಷ್ಟರಲ್ಲಿ ಗಂಗೆಯಲ್ಲಿ ಸ್ನಾನವನ್ನು ಮುಗಿಸ್ಕೊಂಡು ಮಹರ್ಷಿಯಾಗಿರ್ತಕ್ಕಂಥ ವೇದವ್ಯಾಸರು ಇವರು ಸಕಲ ಋಷಿ ಮುನಿಗಳೆಲ್ಲ ಇರೋವಂಥ ಸಂದರ್ಭದಲ್ಲಿ ಅಲ್ಲಿಗೆ ಬರ್ತಾರೆ. ಆಗ ವೇದವ್ಯಾಸರು ಹೇಳ್ತಾರೆ, ಸರ್ವಭಕ್ಷಕನಾಗಿರ್ತಕ್ಕಂಥ ನಿನ್ನ ದೋಷವನ್ನು ಕಳೆದುಕೊಳ್ಳೋದಕ್ಕಾಗಿ ಒಂದೇ ಒಂದು ಉಪಾಯ ಇದೆ. ಆ ಪರಮೋಪಾಯನೇ ಬದರಿ ಕ್ಷೇತ್ರದ ಸೇವೆ. ಅಲ್ಲಿ ಷಡ್ಗುಣೈಶ್ವರ್ಯವಂತನು ದೇವತಾ ಸಾರ್ವಭೌಮನಾಗಿರ್ತಕ್ಕಂಥ ಜನಾರ್ದನನೇ ವಾಸ ಮಾಡ್ತಾ ಇದ್ದಾನೆ. ಆ ಪರಮಾತ್ಮ ಭಕ್ತರಿಗೂ ಇತರರಿಗೂ ಸಕಲ ಪಾಪಗಳನ್ನು ನಿರ್ಮೂಲನೆ ಮಾಡಲಿಕ್ಕಾಗಿ ಅಲ್ಲಿ ನೆಲೆಸಿದ್ದಾನೆ. ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬದರಿನಾರಾಯಣನಿಗೆ ಪ್ರದಕ್ಷಿಣೆಯನ್ನು ಮಾಡಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಪಶ್ಚಾತ್ತಾಪದಿಂದ ದುಃಖವನ್ನು ನಿವೇದನೆ ಮಾಡಿಕೊಂಡು ಪರಿಮಾರ್ಜನೆ ಮಾಡುವಂತ ಪ್ರಾರ್ಥನೆ ಮಾಡಿದರೆ ಸಕಲ ದೋಷಗಳ ನಾಶ ಅನ್ನೋದಾಗ್ತಾ ಇದೆ. ವೇದವ್ಯಾಸ ಮಹರ್ಷಿಗಳ ಈ ಮಾತನ್ನು ಕೇಳಿ ಬೇರೆ ಮಹರ್ಷಿಗಳೆಲ್ಲ ಅಲ್ಲಿ ಸೇರಿದ್ದವರೆಲ್ಲ ಅದನ್ನು ಅನುಮೋದನೆ ಮಾಡ್ತಾರೆ. ಅವರನ್ನು ಬೀಳ್ಕೊಟ್ಟು ಅಗ್ನಿ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿ ಗಂಧಮಾದನ ಪರ್ವತವನ್ನು ಸೇರ್ತಾನೆ. ಅಲ್ಲಿಂದ ಬದರಿಕಾಶ್ರಮವನ್ನು ಪ್ರವೇಶ ಮಾಡಿ ಗಂಗೆಯ ಪ್ರವಾಹದಲ್ಲಿ ಸ್ನಾನ ಮಾಡಿ ನಾರಾಯಣಾಶ್ರಮಕ್ಕೆ ಹೋಗಿ ನಮಸ್ಕಾರ ಮಾಡಿ ಭಕ್ತಿಯಿಂದ ಸ್ತೋತ್ರ ಮಾಡಿ ಹೇಳ್ತಾನೆ ಅಗ್ನಿದೇವ, ಎಲೈ ಪರಮಾತ್ಮನೇ, ನಿಷ್ಕಲ್ಮಷವಾದ ಜ್ಞಾನಾನಂದ ಸ್ವರೂಪನಾಗಿರ್ತಕ್ಕಂಥವ್ ನೀನು, ಬ್ರಹ್ಮಾದಿ ದೇವತೆಗಳಿಗೂ ಸ್ವಾಮಿಯಾದವನು, ಲೋಕ ಗುರುವು, ಜಗದೇಕ ಕಾರಣನಾಗಿರ್ತಕ್ಕಂಥವನು, ನಿನಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತೀನಿ. ಜಗಜ್ಜನ್ಮಾಧಿಕರ್ತ ನೀನು, ಸ್ತೋತ್ರ ಮಾಡ್ತೀನಿ. ಹೀಗೆ ಅನಂತ ಕಲ್ಯಾಣ ಗುಣಗಳ ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನನ್ನು ಅಗ್ನಿದೇವ ವಿಶೇಷವಾಗಿ ಸ್ತೋತ್ರವನ್ನು ಮಾಡ್ತಾನೆ. ಆಗ ಅಗ್ನಿಯ ಸ್ತೋತ್ರಕ್ಕೆ ಮೆಚ್ಚಿ ಪರಮಾತ್ಮ ಶ್ರೀಮನ್ನಾರಾಯಣ ಪ್ರಸನ್ನನಾಗಿ ಅಗ್ನಿದೇವನನ್ನು ಕುರಿತು ಹೇಳ್ತಾನೆ. ನಿನ್ನ ಸ್ತೋತ್ರದಿಂದ ಭಕ್ತಿಯಿಂದ ನಾನು ಪ್ರೀತನಾಗಿದ್ದೀನಿ, ಬೇಕಾದ ವರವನ್ನು ಕೇಳಿಕೋ, ನಿನಗೆ ಶ್ರೇಯಸ್ಸಾಗತ್ತೆ ಅಂತ. ಆಗ ಅಗ್ನಿದೇವ ಪರಮಾತ್ಮನನ್ನು ಕುರಿತು ಹೇಳ್ತಾನೆ, ನೀನು ಸರ್ವಜ್ಞ, ನಾನು ಏನೆಲ್ಲ ಅಭಿಲಾಷೆಗಳನ್ನು ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ ನಿನಗೆ ಮೊದಲೇ ಗೊತ್ತಿದೆ. ಆದರೂ ಕೂಡ ಲೋಕೇಶ್ವರನಾಗಿರ್ತಕ್ಕಂಥ ನಿನ್ನ ಆಜ್ಞೆಯನ್ನು ಅನುಸರಣೆ ಮಾಡಿ ನನ್ನ ಮನಸ್ಸಿನಲ್ಲಿರೋ ವಿಚಾರವನ್ನು ನಾನು ಹೇಳ್ತೀನಿ. ನಾನು ಸರ್ವಭಕ್ಷಕನಾಗಿರೋದ್ರಿಂದ ಅಶುದ್ಧ ಪದಾರ್ಥಗಳನ್ನು ಸೇವನೆ ಮಾಡಿ ಅಪವಿತ್ರನಾಗಿದ್ದೀನಿ. ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಉಂಟಾಗೋದು ಹೇಗೆ? ಈ ಕಾರಣದಿಂದ ನನಗೆ ಅತ್ಯಂತ ಭಯ ಅನ್ನೋದು ಆಗ್ತಾ ಇದೆ. ಅದರ ಪರಿಹಾರಕ್ಕಾಗಿ ನಾನು ಬಂದಿದ್ದೀನಿ ಅಂತ ಪ್ರಾರ್ಥನೆ ಮಾಡಿದಾಗ ನಾರಾಯಣ ರೂಪಿ ಪರಮಾತ್ಮ ಹೇಳ್ತಾನೆ, ಎಲೆ ಅಗ್ನಿಯೇ, ಈ ಬದರಿ ಕ್ಷೇತ್ರದ ದರ್ಶನದ ಮಾತ್ರದಿಂದಲೇ ಸಕಲ ಪ್ರಾಣಿಗಳ ಪಾತಕಗಳು ಕೂಡ ನಿರ್ಮೂಲ ಆಗ್ತಾ ಇದೆ. ಆದರೆ ನಿನಗೆ ಮಾತ್ರ ನನ್ನ ಅನುಗ್ರಹದ ಫಲವಾಗಿ ಅಶೌಚ ಅನ್ನೋದು ಯಾವತ್ತೂ ಉಂಟಾಗದೇ ಇರಲಿ. ಅಗ್ನಿ ಅಂದರೆ ಪವಿತ್ರ ಅಂತ, ಅಂತಹ ಪವಿತ್ರ ಮಾಡುವಂತಹ ಸಾಮರ್ಥ್ಯವನ್ನು ನಿನಗೆ ಅನುಗ್ರಹ ಮಾಡಿದ್ದೀನಿ ಅಂತ ಪರಮಾತ್ಮ ಹೇಳ್ತಾನೆ. ಅವತ್ತಿನಿಂದ ಎಲ್ಲ ಭೂತಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಅಗ್ನಿದೇವ ಸರ್ವತ್ರ ವ್ಯಾಪ್ತನಾಗಿ ಸಕಲ ದೋಷರಹಿತನಾಗಿ ತನ್ನ ಒಂದು ಅಂಶದಿಂದ ಯಾವಾಗಲೂ ಅಲ್ಲೂ ಕೂಡ ನೆಲೆಸಿದ್ದಾನೆ. ಯಾರು ಈ ಪ್ರಾತಃ ಕಾಲದಲ್ಲಿದ್ದು ಶುಚಿಯಾಗಿ ಈ ಪ್ರಕರಣವನ್ನು ಶ್ರವಣ ಮಾಡ್ತಾರೋ, ಇತರರಿಗೆ ಶ್ರವಣವನ್ನು ಮಾಡಿಸ್ತಾರೋ, ಅವನು ಅಗ್ನಿತೀರ್ಥದಲ್ಲಿ ಸ್ನಾನ ಮಾಡಿರ್ತಕ್ಕಂಥ ಸುಕೃತವನ್ನು ಪಡಿತಾನೆ ಅಂತ ಫಲಶ್ರುತಿಯನ್ನು ಕೂಡ ಸ್ಕಂದ ಪುರಾಣದ 2ನೇ ಅಧ್ಯಾಯದಲ್ಲಿ ಭದ್ರಿಕಾಶ್ರಮ ಮಹಾತ್ಮ್ಯ ವಿಚಾರದಲ್ಲಿ ಇಲ್ಲಿ ತಿಳಿಸ್ತಾರೆ. ಈ ಅಗ್ನಿ ತೀರ್ಥದಲ್ಲಿ ಸ್ನಾನ ಮಾಡಿ ಜಪ, ಪಾರಾಯಣ, ದಾನ, ಉಪವಾಸ, ಹೀಗೆ ಏನೇ ಸತ್ಕರ್ಮಗಳನ್ನು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿಯರ್ಥಮ್ಮನ ಅನುಸಂಧಾನದಿಂದ ಮಾಡಿದರೆ ಸಕಲ ಪಾಪಗಳಿಂದ ವಿನಿರ್ಮುಕ್ತನಾಗಿ ಅಗ್ನಿಯಂತೆ ಶುಚಿಯಾಗ್ತಾನೆ, ಪಾಪವನ್ನು ಪರಿಹಾರ ಮಾಡ್ಕೋತಾನೆ ಅಂತ ಅಗ್ನಿತೀರ್ಥದ ಬಗ್ಗೆ ವಿಶೇಷವಾಗಿ ತಿಳಿಸ್ತಾರೆ. ಇದೆಲ್ಲ ಆದ ನಂತರದಲ್ಲಿ ಇನ್ನೂ ಒಂದು ಮಾತನ್ನು ಹೇಳ್ತಾರೆ, ಅಗ್ನಿತೀರ್ಥದಲ್ಲಿ ಅಗ್ನಿದೇವನಂತೆ ತೇಜಸ್ಸಿನಿಂದ ಕೂಡಿದವನಂತೆ ಆಗ್ತಾನೆ ಸ್ನಾನಾದಿಗಳನ್ನು ಮಾಡಿದ್ರೆ. ಇಲ್ಲಿ 5 ಶಿಲೆಗಳಿದೆ. ಆ 5 ಶಿಲೆಗಳ ಮಧ್ಯಪ್ರದೇಶದಲ್ಲೇ ಭಗವಂತನ ಸಾನ್ನಿಧ್ಯ ಸರ್ವ ಕಾಲಗಳಲ್ಲೂ ಕೂಡ ಇರುತ್ತೆ. ಅಲ್ಲಿಯೇ ಸಕಲ ಪಾಪಗಳನ್ನು ನಿಶೇಷವಾಗಿ ಕಳೆಯುವಂತಹ ಅಗ್ನಿತೀರ್ಥವು ಕೂಡ ಇದೆ ಅಂತೆಲ್ಲ ವಿಚಾರ ಹೇಳಿದ್ಮೇಲೆ ಸ್ಕಂದ ಪುನಃ ರುದ್ರದೇವರನ್ನು ಕುರಿತು ಪ್ರಶ್ನೆ ಮಾಡ್ತಾನೆ, 5 ಶಿಲೆಗಳು ಯಾವುದು, ಹೇಗೆ ಉಂಟಾದವು, ಯಾರಿಂದ ನಿರ್ಮಾಣ ಆಯಿತು, ಅವುಗಳನ್ನು ಉಪಾಸನೆ ಮಾಡಿದರೆ ಯಾವ ರೀತಿಯಾಗಿರ್ತಕ್ಕಂಥ ಪುಣ್ಯ ಪ್ರಾಪ್ತಿ ಆಗ್ತಾ ಇದೆ, ಫಲ ಏನು, ಈ ವಿಷಯಗಳನ್ನೆಲ್ಲ ವಿಸ್ತಾರವಾಗಿ ತಿಳಿಸು ಅಂತ ಹೇಳಿದಾಗ ರುದ್ರದೇವರು ಹೇಳ್ತಾರೆ, ನಾರದ, ನರಸಿಂಹ, ವರಾಹ, ಗರುಡ ಮತ್ತು ಮಾರ್ಕಾಂಡೇಯ ಇವರುಗಳ ಹೆಸರುಗಳಿಂದ ಪ್ರಖ್ಯಾತವಾಗಿರ್ತಕ್ಕಂಥ ಈ 5 ಶಿಲೆಗಳು ಯಾರು ಸೇವೆ ಮಾಡ್ತಾರೋ ಅವರ ಸಕಲ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸಿಕೊಡುತ್ತೆ. ಮೊದಲನೇ ಶಿಲೆಯಲ್ಲಿ ಭಗವಾನ್ ನಾರದರು ಕೇವಲ ವಾಯುಸೇವನೆಯನ್ನೇ ಮಾಡಿಕೊಂಡು ಮಹಾವಿಷ್ಣುವನ್ನು ನೋಡುವ ಬಯಕೆಯಿಂದ ಭಯಂಕರವಾದಕ್ಕಿರ್ತಕ್ಕಂಥ ತಪಶ್ಚರ್ಯೆಯನ್ನು ಮಾಡಿದರು. 60,000 ವರ್ಷಗಳವರೆಗೂ ವೃಕ್ಷದಂತೆ ನಿಶ್ಚಲವಾಗಿ ಈ ಶಿಲೆಯಲ್ಲಿ ನಿಂತು ತಪಸ್ಸನ್ನು ಮಾಡಿದಾಗ ಭಗವಂತನಾಗಿರ್ತಕ್ಕಂಥ ಮಹಾವಿಷ್ಣು ಆ ತಪಶ್ಚರ್ಯೆಗೆ ಮೆಚ್ಚಿ ಒಲಿದು ಬ್ರಾಹ್ಮಣನ ವೇಷವನ್ನು ಸ್ವೀಕಾರ ಮಾಡಿ ಆ ನಾರದ ಮುನಿಗಳಿದ್ದಲ್ಲಿಗೆ ಬರ್ತಾರೆ. ನೀನು ಈ ವಿಧವಾಗಿ ಯಾಕೆ ಕಷ್ಟಪಡ್ತಾ ಇದೆಯಾ? ತಪಸ್ಸಿನಿಂದ ಕಲ್ಮಶಗಳನ್ನೆಲ್ಲ ನಾಶ ಮಾಡಿಕೊಂಡಿರೋಂತಹ ನಿನಗೆ ನಿನ್ನ ಅಪೇಕ್ಷೆ ಏನು ಅಂತ ಈ ರೀತಿಯಾಗಿ ಕೇಳಿದಾಗ ನಾರದರು ಪ್ರಶ್ನೆ ಮಾಡ್ತಾರೆ, ಎಲೆ ಬ್ರಾಹ್ಮಣೋತ್ತಮ, ಜನರಹಿತವಾಗಿರ್ತಕ್ಕಂಥ ಈ ಅರಣ್ಯದಲ್ಲಿ ನನ್ನನ್ನು ಅನುಗ್ರಹಿಸೋದರಲ್ಲಿ ನಿರತನಾಗಿ ಬಂದಿರತಕ್ಕಂಥ ನೀನು ಯಾರು? ನಿನ್ನನ್ನು ನೋಡಿದ ಮಾತ್ರದಿಂದಲೇ ನನ್ನ ಮನಸ್ಸು ಒಳ್ಳೆ ಶಾಂತಿಯಾಗಿ ಶಾಂತಿಯುಕ್ತವಾಗಿದೆ ಅಂತ. ಆಗ ಆ ಬ್ರಾಹ್ಮಣ ಶ್ರೇಷ್ಠ ಶಂಖ, ಚಕ್ರ, ಗದೆ ಇದೆಲ್ಲ ಧಾರಣೆ ಮಾಡಿ ಮಿಂಚ್ತಾ ಇರುವಂತಹ ಪೀತಾಂಬರವನ್ನು ಉಟ್ಕೊಂಡು ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿಯು ಇರುವಂತಹ ಆ ರೂಪವನ್ನು ತಾನೇ ಶ್ರೀಮನ್ನಾರಾಯಣ ಅಂತ ಆ ನಾರದನಿಗೆ ತನ್ನ ನಿಜರೂಪವನ್ನು ತೋರಿಸ್ತಾನೆ. ಆಗ ನಾರದರು ಭಕ್ತಿಯಿಂದ ಶ್ರೀಮನ್ನಾರಾಯಣನ ವಿಶೇಷವಾಗಿ ಸ್ತೋತ್ರವನ್ನು ಮಾಡ್ತಾರೆ. ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನನ್ನು ನಾರದರು ವಿಶೇಷವಾಗಿ ಸ್ತೋತ್ರ ಮಾಡಿ ಪ್ರತ್ಯಕ್ಷವಾಗಿ ಆ ನಾರಾಯಣ ರೂಪವನ್ನು ನೋಡಿ ಸ್ತೋತ್ರ ಮಾಡಿ ಇವತ್ತು ನನ್ನ ಜನ್ಮ ಸಾರ್ಥಕ ಆಯಿತು, ನನ್ನ ತಪಸ್ಸು ಸಾಫಲ್ಯವನ್ನು ಹೊಂದಿತು, ನಿನ್ನ ದರ್ಶನ ಲಾಭದಿಂದ ನನ್ನ ಜ್ಞಾನ ಸಾಧನೆ ಇಂದಿಗೆ ಸಾಫಲ್ಯ ಆಯಿತು ಅಂತ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸಿದಾಗ ಪರಮಾತ್ಮ ಹೇಳ್ತಾನೆ, ಅಪಾರವಾಗಿರ್ತಕ್ಕಂಥ ತಪಸ್ಸಿನಿಂದ ಉತ್ತಮವಾಗಿರ್ತಕ್ಕಂಥ ಸ್ತೋತ್ರದಿಂದ ನನಗೆ ಸಂತೋಷ ಆಗಿದೆ. ನಿನಗಿಂತ ಉತ್ತಮನಾಗಿರ್ತಕ್ಕಂಥ ಭಕ್ತರು ಮೂರು ಲೋಕಗಳಲ್ಲಿ ಮತ್ತಾರೂ ನನಗೆ ಇಲ್ಲ. ನಿನಗೆ ಬೇಕಾಗಿರ್ತಕ್ಕಂಥ ವರವನ್ನು ಕೇಳ್ಕೊ, ನಿನಗೆ ಮುಂದೆಲ್ಲ ಮಂಗಳ ಆಗತ್ತೆ. ನಾನು ವರವನ್ನು ಅನುಗ್ರಹಿಸೋದಕ್ಕಾಗೆ ನಿನ್ನ ಮುಂದೆ ಬಂದು ನಿಂತಿದ್ದೀನಿ ಅಂತ ಮತ್ತು ಪರಮಾತ್ಮ ಹೇಳ್ತಾನೆ, ನಾರದ, ನನ್ನ ದರ್ಶನ ಭಾಗ್ಯದಿಂದ ನಿನ್ನ ಸಮಸ್ತ ಇಷ್ಟಾರ್ಥ ನೆರವೇರೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಆಗ ನಾರದ ಹೇಳ್ತಾರೆ, ನೀನು ನಿಜವಾಗಿಯೂ ವರಪ್ರದನಾಗಿದ್ದರೆ ಅಥವಾ ನಾನು ನಿನ್ನಿಂದ ವರವನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದರೆ ನೀನು ನನಗೆ ನಿನ್ನ ಪಾದಕಮಲಗಳಲ್ಲಿ ನಿಶ್ಚಯವಾಗಿರ್ತಕ್ಕಂಥ ಭಕ್ತಿಯನ್ನು ಮಾತ್ರ ಅನುಗ್ರಹಿಸು. ಇದು ನಾನು ಕೇಳ್ತಕ್ಕಂಥ ಮೊದಲನೇ ವರ, ಅದನ್ನು ನನಗೆ ಅನುಗ್ರಹ ಮಾಡು. ಎರಡನೆಯದಾಗಿ, ಈ ನಾರದ ಶಿಲೆ ಅಂತೇನು ಜಗತ್ತಿನಲ್ಲಿ ಪ್ರಸಿದ್ಧ ಆಗಿದೆಯಲ್ಲ, ಈ ಶಿಲೆಯಲ್ಲಿ ನಿನ್ನ ಸಾನ್ನಿಧ್ಯ ಯಾವಾಗಲೂ ಇರಬೇಕು, ಯಾವತ್ತೂ ಇಲ್ಲ ಅಂತಾಗಬಾರ್ದು. ನನ್ನ ತೀರ್ಥದ ದರ್ಶನವನ್ನು, ಸ್ಪರ್ಶವನ್ನು, ಸ್ಥಾನವನ್ನು, ಆಚಮನವನ್ನು ಮಾಡಿದವರಿಗೆ ಮತ್ತೆ ದೇಹವನ್ನು ಧಾರಣೆ ಮಾಡುವಂಥ ಸಂಭವವೇ ಬರಬಾರ್ದು, ಅವರಿಗೆ ಮೋಕ್ಷವೇ ದೊರಕಬೇಕು. ನನಗೆ ಈ ವರಗಳನ್ನು ನೀನು ಪಾಲಿಸು, ಅನುಗ್ರಹಿಸು ಅಂತ ಈ ರೀತಿಯಾಗಿ ನಾರದರು ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವಂತ, ತಾತಾಸ್ತು, ನೀನು ಪ್ರಾರ್ಥನೆ ಮಾಡದಂತೆ ಆಗಲಿ, ನಿನ್ನಲ್ಲಿರ್ತಕ್ಕಂಥ ಅಭಿಮಾನದಿಂದ ನಿನ್ನ ತಪಶ್ಚರ್ಯೆ, ನಿನ್ನ ಸತ್ಕರ್ಮಗಳು, ನಿನ್ನ ಪರೋಪಕಾರ ಇದೆಲ್ಲ ನೋಡಿ ನನಗೆ ಭಾಳ ಸಂತೋಷ ಆಗಿದೆ. ನಾನು ನಿನ್ನ ತೀರ್ಥದಲ್ಲೇ ವಾಸ ಮಾಡ್ತಾ ಸಮಸ್ತ ಸ್ಥಾವರ ಜಂಗಮ ಭೂತಗಳಿಗೂ ಕೂಡ ಮುಕ್ತಿಯನ್ನು ಕೊಡ್ತೀನಿ, ಇದರೊಳಗೆ ಯಾವುದೇ ಸಂಶಯ ಇಲ್ಲ ಅಂತ ಪರಮಾನುಗ್ರಹವನ್ನು ಮಾಡ್ತಾನೆ. ಹೀಗೆ ದೃಗ್ಗೋಚರನಾಗಿರ್ತಕ್ಕಂಥ ಭಗವಂತ ಅಲ್ಲಿಯೇ ಅಂತರ್ಧಾನನಾಗ್ತಾನೆ. ನಾರದ ಮುನಿಗಳು ಕೆಲವು ದಿನಗಳವರೆಗೆ ಬದರಿ ಕ್ಷೇತ್ರದಲ್ಲಿಯೇ ವಾಸ ಮಾಡಿಕೊಂಡಿದ್ದು ಆಮೇಲೆ ಮಧುರಾ ನಗರಿಯನ್ನು ಕುರಿತು ಪ್ರಯಾಣ ಮಾಡ್ತಾರೆ. ಆಮೇಲೆ ಸ್ಕಂದ ಮತ್ತೆ ರುದ್ರದೇವರನ್ನ ಪ್ರಶ್ನೆ ಮಾಡ್ತಾರೆ, ಮಾರ್ಕಾಂಡೇಯ ಶಿಲೆಯ ಮಹಾತ್ಮೆಯನ್ನು ನನಗೆ ತಿಳಿಸ್ರಿ, ಅಲ್ಲಿ ಯಾವ ಪುಣ್ಯ ಪ್ರಾಪ್ತಿಯಾಗತ್ತೆ, ಅದರ ಸೇವನೆಯಿಂದ ಯಾವ ಫಲ ಬರ್ತಾ ಇದೆ, ಆ ಹೆಸರು ಆ ಶಿಲೆಗೆ ಹೇಗೆ ಪ್ರಸಿದ್ಧ ಆಯಿತು. ಆಗ ರುದ್ರದೇವರು ಹೇಳ್ತಾರೆ, ಪೂರ್ವದಲ್ಲಿ ತ್ರೇತಾಯುಗ ಮುಗಿಯುವಂಥ ಸಂದರ್ಭದಲ್ಲಿ ಮೃಕಂಡ ಋಷಿಗಳ ಪುತ್ರನಾಗಿರ್ತಕ್ಕಂಥ ಮಾರ್ಕಾಂಡೇಯ ತಾನು ಅಲ್ಪಾಯುಷಿ ಅನ್ನೋದನ್ನು ತಿಳ್ಕೊಂಡು ಉತ್ತಮೋತ್ತಮವಾಗಿರ್ತಕ್ಕಂಥ ಮಂತ್ರವೊಂದನ್ನು ಜಪ ಮಾಡ್ತಾ ಇರ್ತಾರೆ. ದ್ವಾದಶಾಕ್ಷರ ಮಂತ್ರದಿಂದ ಅರ್ಚನೆ ಮಾಡಲ್ಪಟ್ಟ ಶಶ್ವರೇಕ ಪ್ರಕಾರನಾಗಿರ್ತಕ್ಕಂಥ ಪರಮಾತ್ಮ ಏಳು ಕಲ್ಪಗಳವರೆಗೂ ಆಯುಷ್ಯವನ್ನು ಅನುಗ್ರಹಿಸಿ ಪರಮಾತ್ಮ ತಾನು ಮಾರ್ಕಾಂಡೇಯ ಋಷಿಗಳಿಗೆ ಚಿರಂಜೀವಿತ್ವವನ್ನು, ಸಪ್ತ ಚಿರಂಜೀವಿಗಳಲ್ಲಿ ಅವರು ಒಬ್ಬರು, ಈ ರೀತಿಯಾಗಿ ಪರಮಾನುಗ್ರಹವನ್ನು ಮಾಡಿ ತಾನು ಅಂತರ್ಧಾನನಾಗಿ ಹೋಗ್ತಾರೆ. ಅದನ್ನು ಕೇಳಿ ಮಾರ್ಕಾಂಡೇಯರು ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡಬೇಕು ಅನ್ನೋ ಅಭಿಲಾಷೆಯಿಂದ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಆಗ ಮಥುರಾ ನಗರಿಯಲ್ಲಿ ನಾರದ ಋಷಿಗಳ ದರ್ಶನದ ಲಾಭ ಅನ್ನೋದು ಮಾರ್ಕಾಂಡೇಯರಿಗಾಗತ್ತೆ. ಮಾರ್ಕಾಂಡೇಯನಿಂದ ಸಾಷ್ಟಾಂಗ ಪ್ರಣಾಮವನ್ನು, ಪೂಜೆಯನ್ನು ಸ್ವೀಕಾರ ಮಾಡಿದ ನಂತರ ನಾರದರು ಶ್ರೀಮನ್ನಾರಾಯಣನ ವಿಶೇಷ ಸಾನ್ನಿಧ್ಯದಿಂದ ಕೂಡಿರ್ತಕ್ಕಂಥ ಬದರಿಕಾಶ್ರಮದ ಮಹಾತ್ಮ್ಯವನ್ನು ಆತನಿಗೆ ವಿಸ್ತಾರವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಾರದರು ಹೇಳ್ತಾರೆ, ಎಲೈ ಮಾರ್ಕಾಂಡೇಯರೇ, ನೀವು ತೀರ್ಥಕ್ಷೇತ್ರಗಳಿಗೆ ತಿರುಗ್ತ ಸುಮ್ಮನೆ ಯಾಕೆ ಆಯಾಸ ಮಾಡ್ಕೋತಾ ಇದ್ದೀರಾ? ಬದರಿನಾಮಕನಾಗಿರ್ತಕ್ಕಂಥ ಮಹಾಕ್ಷೇತ್ರದಲ್ಲಿ ನಿರಂತರವೂ ಭಗವಂತನ ಸನ್ನಿಧಾನ ಇದೆ, ಅಲ್ಲಿ ಹೋದರೆ ಸಾಕ್ಷಾತ್ತಾಗಿ ಭಗವಂತನ ದರ್ಶನ ಆಗ್ತಾ ಇದೆ ಅಂತ ಈ ರೀತಿಯಾಗಿ ನಾರದರು ಮಾರ್ಕಾಂಡೇಯರಿಗೆ ತಿಳಿಸ್ತಾರೆ. ಆಗ ಮಾರ್ಕಾಂಡೇಯ ಋಷಿಗಳಿಗೆ ಆಶ್ಚರ್ಯ ಆಗುತ್ತೆ, ಆನಂದ ಆಗುತ್ತೆ. ಆ ವಿಶಾಲ ಕ್ಷೇತ್ರ ಏನು ಬದರಿ ಕ್ಷೇತ್ರ ಇದೆ, ಅಲ್ಲಿಗೆ ಬರ್ತಾರೆ. ಅಲ್ಲಿ ಸ್ನಾನವನ್ನು ಮಾಡಿ ಒಂದು ಶಿಲೆಯ ಮೇಲೆ ಕುಳಿತು ಉತ್ತಮವಾಗಿರ್ತಕ್ಕಂಥ ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡ್ತಾ ಇರ್ತಾರೆ. ಮೂರು ದಿನ ಆದಮೇಲೆ ರಾತ್ರಿಯ ಕಡೆಯ ಭಾಗದಲ್ಲಿ ಶ್ರೀಮನ್ನಾರಾಯಣ ಪ್ರಸನ್ನನಾಗಿ ಅನುಗ್ರಹವನ್ನು ಮಾಡ್ತಾನೆ. ಶಂಖ, ಚಕ್ರ, ಗದಾ, ಪದ್ಮವನ್ನು ನಾಲ್ಕು ಕೈಗಳಲ್ಲಿ ಧರಿಸಿಕೊಂಡು ವನಮಾಲೆಯಿಂದ ವಿಭೂಷಿತನಾಗಿ ಬಂದು ನಿಂತಿರ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನನ್ನು ಮಾರ್ಕಾಂಡೇಯರು ಸಂಭ್ರಮದಿಂದ ಎದ್ದು ನಿಂತು ಪ್ರಣಾಮವನ್ನು ಮಾಡಿ ಗದ್ಗದಿತರಾಗಿ ಸ್ತೋತ್ರ ಮಾಡ್ತಾರೆ. ಪ್ರತ್ಯಕ್ಷ ರೂಪವನ್ನು ನೋಡಿ, ಇದುವರೆಗೆ ಮನದಲ್ಲಿ ಏನು ಧ್ಯಾನವನ್ನು ಮಾಡ್ತಾ ಇದ್ದರೋ ಆ ರೂಪವಾಗಿ ಪ್ರತ್ಯಕ್ಷವಾಗಿ ಈಗ ಕಂಡು ಸ್ತೋತ್ರವನ್ನು ಮಾಡ್ತಾರೆ. ಆಗ ಮಾರ್ಕಾಂಡೆಯರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಸಾರ ಥರ ಇರೋದು ಅಂತಾದರೆ ನಿನ್ನ ಚರಣಕಮಲಗಳು ಮಾತ್ರ. ಈ ಸಂಸಾರ ಸಮುದ್ರದಿಂದ ಮನುಷ್ಯರ ಉದ್ಧಾರ ಆಗೋದು ಹೇಗೆ? ನನ್ನನ್ನು ಕಾಪಾಡು. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಮೂರು ರೀತಿಯಾಗಿರ್ತಕ್ಕಂಥ ತಾಪಗಳಿಂದ ನಾನು ಬಳಲಿ ಹೋಗಿದ್ದೀನಿ. ಬಹುವಿಧವಾಗಿರ್ತಕ್ಕಂಥ ಅಜ್ಞಾನದಿಂದ ಆವೃತನಾಗಿ ಸಂಸಾರ ಅನ್ನೋ ಗಾಢಾಂಧಕಾರದ ಗುಹೆಯಲ್ಲಿ ದಿಕ್ಕೆಟ್ಟು ಸುತ್ತಾ ಇದ್ದೀನಿ. ನನ್ನನ್ನು ಅನುಗ್ರಹ ಮಾಡು, ರಕ್ಷಣೆ ಮಾಡು ಅಂತ. ಅನೇಕ ಯೋನಿಗಳಲ್ಲಿ ಜನ್ಮವನ್ನು ಹೊಂದಿ ಗರ್ಭವಾಸಗಳಿಂದ ಉಂಟಾಗಿರ್ತಕ್ಕಂಥ ದೇಹ ಯಾತನೆಗಳನ್ನೆಲ್ಲ ಅನುಭವಿಸಿ ಮನುಷ್ಯ ಜನ್ಮವನ್ನು ಹೊಂದಿದ್ದೀನಿ. ನನ್ನನ್ನು ಕಾಪಾಡು ಅಂತ ಹೀಗೆ ಪರಿಪರಿಯಾಗಿ ಪರಮಾತ್ಮನನ್ನು ಕುರಿತು ವಿಶೇಷವಾಗಿ ನಾರದು ಸ್ತೋತ್ರ ಮಾಡ್ತಾರೆ. ನೀನೇ ನನ್ನ ಮೇಲೆ ಕರುಣೆಯನ್ನು ತೋರಿ ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಶ್ರೀಮನ್ನಾರಾಯಣ ಮಾರ್ಕಾಂಡೇಯರನ್ನು ಕುರಿತು ಹೇಳ್ತಾರೆ, ನಿನಗೆ ಅಪೇಕ್ಷಿತವಾಗಿರ್ತಕ್ಕಂಥ ವರವನ್ನು ಪ್ರಾರ್ಥಿಸು ಅಂತ. ಆಗ ಮಾರ್ಕಾಂಡೇಯ ಋಷಿಗಳು ಹೇಳ್ತಾರೆ, ನನ್ನ ವಿಷಯದಲ್ಲಿ ನಿನಗೆ ಸಂತೋಷ ಉಂಟಾಗಿದ್ದರೆ ನನಗೆ ನಿಶ್ಚಂಚಲವಾಗಿರ್ತಕ್ಕಂಥ ಭಕ್ತಿಯನ್ನು ಅನುಗ್ರಹ ಮಾಡು. ಈ ಶಿಲೆಯಲ್ಲಿ ನಿನ್ನ ಸಾನ್ನಿಧ್ಯ ಸರ್ವಕಾಲದಲ್ಲೂ ಇರುವಂತೆ ಅನುಗ್ರಹ ಮಾಡು. ಇದೇ ನನಗೆ ಅತ್ಯಂತ ಸಂತೋಷವನ್ನು ತಂದುಕೊಡ್ತಕ್ಕಂಥ ವರ ಅಂತ ಈ ರೀತಿಯಾಗಿ ಹೇಳ್ತಾರೆ. ಪರಮಾತ್ಮ ತಥಾಸ್ತು ಅಂತ ಹೇಳಿ ಅಂತರ್ಧಾನನಾಗ್ತಾರೆ. ಮಾರ್ಕಾಂಡೇಯರಿಗೆ ಭಾರಿ ಸಂತೋಷ ಆಗತ್ತೆ. ಅಲ್ಲಿಂದ ಪುನಃ ತಂದೆಯ ಆಶ್ರಮಕ್ಕೆ ಪುನಃ ವಾಪಸ್ ಬರ್ತಾರೆ. ಫಲಶ್ರುತಿಯನ್ನು ತಿಳಿಸ್ತಾರೆ, ಈ ಪರಮ ಪುಣ್ಯಪ್ರದವಾಗಿರ್ತಕ್ಕಂಥ ಸಕಲ ಪಾತಕಗಳನ್ನು ನಿರ್ಮೂಲಗೊಳಿಸುವಂತಹ ಈ ಆಖ್ಯಾನವನ್ನು ಯಾವ ಜೀವ ಶ್ರದ್ಧೆಯಿಂದ ಕೇಳ್ತಾನೋ, ಇತರರಿಗೆ ಶ್ರವಣವನ್ನು ಮಾಡಿಸ್ತಾನೋ, ಅವರು ಜನನ ಮರಣ ರೂಪವಾಗಿರ್ತಕ್ಕಂಥ ಸಂಸಾರದಿಂದನೇ ಬಿಡುಗಡೆಯನ್ನು ಹೊಂದುತ್ತಾನೆ. ನಂತರ ಸ್ಕಂದ ಮತ್ತೆ ಪ್ರಶ್ನೆ ಮಾಡ್ತಾನೆ, ಆ ಗರುಡ ಶಿಲೆ ಅಂತೇನೋ ಹೇಳಿದ್ರಲ್ಲ, ಅದ್ರ ಮಹಾತ್ಮೆಯನ್ನು ನನಗೆ ತಿಳಿಸ್ರಿ. ಯಾವ ಪುಣ್ಯ ಬರುತ್ತೆ, ಅದರ ಮಹಾತ್ಮೆ ಏನು? ಆಗ ರುದ್ರದೇವರು ಹೇಳ್ತಾರೆ, ಕಶ್ಯಪ ಬ್ರಹ್ಮನಿಗೆ ವಿನತಾದೇವಿಯಲ್ಲಿ ಅಪರಿಮಿತವಾಗಿರ್ತಕ್ಕಂಥ ದೇಹಬಲದಿಂದ ಪರಾಕ್ರಮದಿಂದ ಕೂಡಿರ್ತಕ್ಕಂಥ ಗರುಡ ಮತ್ತು ಅರುಣ ಅಂತ ಇಬ್ಬರು ಪುತ್ರರು ಜನಿಸ್ತಾರೆ. ಅವರಲ್ಲಿ ಅರುಣನು ಸೂರ್ಯನಿಗೆ ಸಾರಥ್ಯವನ್ನು ಮಾಡ್ತಾನಲ್ಲ ಅವನೇ. ಗರುಡ ಅದನ್ನು ನೋಡಿ ತಾನೂ ಮಹಾವಿಷ್ಣುವಿಗೆ ವಾಹನ ಆಗಬೇಕು ಅಂತ ಅಭಿಲಾಷೆಯಿಂದ ಬದರಿಕಾಶ್ರಮಕ್ಕೆ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಗಂಧಮಾದನ ಪರ್ವತದಲ್ಲಿ ತಪಶ್ಚರ್ಯೆಯನ್ನು ಮಾಡ್ತಾನೆ. ಹಣ್ಣು, ಹಂಪಲು, ಗೆಡ್ಡೆ, ಗೆಣಸು, ಜಲ ಇವುಗಳನ್ನೇ ಸೇವನೆ ಮಾಡ್ತಾ ಶೀತ, ಉಷ್ಣ ಮೊದಲಾದ ದ್ವಂದ್ವಗಳನ್ನು ಸಹನ ಮಾಡಿ ಜಪಸಿದ್ಧರಲ್ಲಿ ಅತ್ಯುತ್ತಮವಾಗಿ ಒಂದೇ ಕಾಲಿನ ಮೇಲೆ ಭೂಮಿಯಲ್ಲಿ ನಿಂತ್ಕೊಂಡು ನಿಶ್ಚಲವಾಗಿರ್ತಕ್ಕಂಥ ಮನಸ್ಸಿನಿಂದ ಭಗವಂತನ ಧ್ಯಾನಾದಿಗಳನ್ನು ಮಾಡ್ತಾನೆ. ಭಗವಂತನ ದರ್ಶನ ಆಗಬೇಕು ಅನ್ನೋ ಕಾತರತೆಯಿಂದ 30,000 ವರ್ಷಗಳವರೆಗೆ ತಪಸ್ಸನ್ನು ಮಾಡ್ತಾನೆ. ಆಗ ಮಹಾವಿಷ್ಣು ಪ್ರತ್ಯಕ್ಷನಾಗಿ ಗರುಡನ ಮುಂದೆ ಬಂದು ಹೇಳ್ತಾನೆ. ಬರಬೇಕಾದ್ರೆ ಹೇಗೆ ಅಂದರೆ ಮೇಘದ ಗರ್ಜನೆಯಂತೆ ಗಂಭೀರವಾಗಿರ್ತಕ್ಕಂಥ ಧ್ವನಿಯಿಂದ ಬಂದು ಆತನನ್ನು ಮೃದು ಮಧುರವಾಗಿ ಮಾತಾಡಿಸ್ತಾನೆ. ಆದರೂ ಕೂಡ ಗರುಡ ಅಸಂಪ್ರಜ್ಞಾತ ಸಮಾಧಿಯಿಂದ ಬಹಿರ್ಮುಖನ ಆಗಲಿಲ್ಲ. ಆಗ ಮಹಾವಿಷ್ಣು ಪಾಂಚಜನ್ಯ ಅನ್ನೋ ತನ್ನ ಶಂಖವನ್ನು ಧ್ವನಿ ಮಾಡ್ತಾನೆ. ಮಹಾತ್ಮನಾಗಿರ್ತಕ್ಕಂಥ ಗರುಡನಿಗೆ ಆದರೂ ಕೂಡ ಬಾಹ್ಯ ಪ್ರಪಂಚದ ಜ್ಞಾನ ಅನ್ನೋದೇ ಉಂಟಾಗಲಿಲ್ಲ. ಆಗ ಭಗವಂತ ವಾಯುರೂಪದಿಂದ ಆತನ ಶರೀರವನ್ನು ಪ್ರವೇಶ ಮಾಡಿ ಆತನಿಗೆ ಬಾಹ್ಯ ಪ್ರಪಂಚದ ಜ್ಞಾನ ಉಂಟಾಗುವಂತೆ ಮಾಡಿ ತಾನು ಮತ್ತೊಂದು ರೂಪದಿಂದ ಆತನ ಎದುರುಗಡೆ ನಿಂತ್ಕೋತಾನೆ. ಹೀಗೆ ತನ್ನ ಮುಂದೆ ನಿಂತಿರ್ತಕ್ಕಂಥ ಪರಮಾತ್ಮನನ್ನು ಕಂಡು ಗರುಡ ಭಯರಹಿತನಾಗಿ ರೋಮಾಂಚನ ಆಗ್ತಾ ಇದೆ. ವಿಶೇಷವಾಗಿ ಗರುಡ ಪರಮಾತ್ಮನನ್ನು ಸ್ತೋತ್ರವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಗರುಡನಿಂದ ಸ್ತೋತ್ರ ಮಾಡಿಸ್ಕೊಂಡಿರತಕ್ಕಂಥ ಪರಮಾತ್ಮ ಅವನಿಗೆ ಅನುಗ್ರಹ ಮಾಡಬೇಕು ಅನ್ನೋ ಅಪೇಕ್ಷೆಯಿಂದ ಸ್ವರ್ಗ, ಮರ್ತ್ಯ, ಪಾತಾಳ ಲೋಕಗಳಲ್ಲಿ ಪ್ರವಹಿಸ್ತಿರ್ತಕ್ಕಂಥ ಗಂಗೆಯನ್ನು ತಾನಿರುವಂಥ ಸ್ಥಳಕ್ಕೆ ಬರುವಂತೆ ಆಜ್ಞೆ ಮಾಡ್ತಾನೆ. ಗಂಗೆ ಅಲ್ಲಿ ಹರಿಲಿಕ್ಕೆ ಪ್ರಾರಂಭ ಆಗತ್ತೆ. ಆಗ ಗಂಗಾ ನದಿಯ ಪರ್ವತ ಶಿಖರದಲ್ಲಿ ಉದ್ಭವಿಸಿ 5 ಪ್ರವಾಹಗಳಾಗಿ ಹರಿಲಿಕ್ಕೆ ಪ್ರಾರಂಭ ಆಗತ್ತೆ. ಆಗ ಆ ಗರುಡ ಗಂಗೋದಕದಿಂದಲೇ ಪರಮಾತ್ಮನಿಗೆ ಅರ್ಘ್ಯ ಪಾದ್ಯಗಳನ್ನೆಲ್ಲ ಸಮರ್ಪಣೆ ಮಾಡಿ ಕೃತಾರ್ಥನಾಗ್ತಾನೆ. ಆಗ ಪರಮಾತ್ಮ ಶ್ರೀಮನ್ನಾರಾಯಣ ಗರುಡನನ್ನು ಕುರಿತು ನಿನಗೆ ಬೇಕಾಗಿರ್ತಕ್ಕಂಥ ವರವನ್ನು ಕೇಳಿಕೊ ಅಂತ ನಿರ್ದೇಶನ ಮಾಡ್ತಾನೆ. ಆಗ ಗರುಡ ಹೇಳ್ತಾನೆ, ನಾನು ನಿನಗೆ ಅನನ್ಯವಾಗಿರ್ತಕ್ಕಂಥ ವಾಹನ ಅಂತ ಅನ್ನಿಸ್ಕೊಂಡು ಬಲ, ವೀರ್ಯ, ಪರಾಕ್ರಮಗಳಿಂದ, ಸಕಲೇಶ್ವರ್ಯಗಳಿಂದ ಕೂಡಿದವನಾಗಬೇಕು. ನಿನ್ನ ಅನುಗ್ರಹದಿಂದ ಸಮಸ್ತ ದೇವದಾನವರಿಗೂ ಜಯಿಸಲು ಅಸಾಧ್ಯ ಆಗಿರಬೇಕು. ಈ ಶಿಲೆಯು ಕೂಡ ನನ್ನ ಹೆಸರಿನಿಂದ ಪ್ರಖ್ಯಾತವನ್ನು ಹೊಂದಿ ಜನರ ಸಕಲ ಪಾಪಗಳನ್ನು ಕಳೀತಕ್ಕಂಥ ಮಹಿಮೆಯನ್ನು ಹೊಂದಬೇಕು. ಈ ಗರುಡ ಶಿಲೆಯ ಸ್ಮರಣ ಮಾತ್ರದಿಂದಲೇ ಎಲ್ಲ ಮಾನವರಿಗೂ ಸಕಲ ವಿಧವಾಗಿರ್ತಕ್ಕಂಥ ವಿಷ ವ್ಯಾಧಿಗಳು ಕೂಡ ದೂರ ಆಗಬೇಕು ಅಂತ. ಈ ರೀತಿಯಾಗಿ ಆ ಗರುಡ ವಿನತೆಯ ಮಗ ಆದ್ರಿಂದ ವೈನತೆಯ ಅಂತವನ ಹೆಸರು ಪ್ರಾರ್ಥನೆ ಮಾಡಿಕೊಂಡಾಗ ಪರಮಾತ್ಮ ತಥಾಸ್ತು ಅಂಥೇಳಿ ಹೇಳ್ತಾನೆ. ನೀನು ನಾರದ ಋಷಿಗಳಿಂದ ಸೇವಿಸಲ್ಪಡ್ತಿರ್ತಕ್ಕಂಥ ಬದರಿಕಾಶ್ರಮವನ್ನು ಕುರಿತು ಪ್ರಯಾಣ ಮಾಡು. ನಾರದ ತೀರ್ಥವೇ ಮೊದಲಾಗಿರ್ತಕ್ಕಂಥವುಗಳಲ್ಲಿ ಸ್ನಾನ ಮಾಡಿ ಶುಚಿರ್ಭೂತನಾಗಿ 3 ದಿನ ಉಪವಾಸವನ್ನು ಮಾಡಿದರೆ ನಿನಗೆ ಅತ್ಯಂತ ಸುಲಭವಾಗಿ ನನ್ನ ದರ್ಶನ ಮತ್ತೆ ದೊರೀತಾ ಇದೆ. ಹೀಗೆ ಗರುಡನಿಗೆ ಅನುಗ್ರಹ ಮಾಡಿ ಪರಮಾತ್ಮ ಅಂತರ್ಧಾನನಾಗ್ತಾನೆ. ಆ ನಂತರ ಗರುಡ ವೇಗವಾಗಿ ಬದರಿಕಾಶ್ರಮವನ್ನು ಸೇರಿ ಸಂತೋಷದಿಂದ ಅಗ್ನಿತೀರ್ಥವನ್ನು ಶಿಲೆಯನ್ನು ಸೇವಾ ಮಾಡಿ ಏಕಾಗ್ರ ಮನಸ್ಸಿನಿಂದ ನಾರದ ತೀರ್ಥ ಮೊದಲಾದವುಗಳಲ್ಲಿ ಸ್ನಾನ ಮಾಡಿ ಶುಚಿಯಾಗಿ ವ್ರತಾಚರಣೆಯನ್ನು ಮಾಡಲಿಕ್ಕೆ ಉದ್ಯುಕ್ತನಾಗ್ತಾನೆ. ನಾರದ ತೀರ್ಥದಲ್ಲಿ ಭಗವಂತ ಸನ್ನಿಹಿತನಾಗಿರೋದನ್ನು ಕಣ್ಣಾರೆ ಕಂಡು ವಿಧಿಪೂರ್ವಕವಾಗಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಆತನ ಅನುಗ್ರಹೆಯನ್ನು ಹೊಂದಿ ತನ್ನ ಪಟ್ಟಣಕ್ಕೆ ಹಿಂದಿರುತ್ತಾನೆ. ಅವತ್ತಿನಿಂದ ಪ್ರಾರಂಭ ಮಾಡಿ ಆತ ತಪಸ್ಸಿಗೆ ಕುಳಿತಿರ್ತಕ್ಕಂಥ ಶಿಲೆಗೆ ಗರುಡ ಶಿಲೆ ಅಂತ ಪ್ರಸಿದ್ಧಿಗೆ ಬಂತು ಅಂತ ಈ ರೀತಿಯಾಗಿ ರುದ್ರದೇವರು ಸ್ಕಂದನಿಗೆ ತಿಳಿಸ್ತಾರೆ. ಆಗ ಸ್ಕಂದ ಪುನಃ ಪ್ರಶ್ನೆ ಮಾಡ್ತಾನೆ, ಆ ವರಾಹ ಶಿಲೆ ಆ ಮಹಾತ್ಮೆ ಏನು, ಅದರ ಹೆಸರು ಹೇಗೆ ಬಂತು, ಇದೆಲ್ಲ ವಿಸ್ತಾರವಾಗಿ ನನಗೆ ತಿಳಿಸು ಅಂತ ರುದ್ರದೇವರನ್ನು ಕುರಿತು ಹೇಳಿದಾಗ ರುದ್ರದೇವರು ಹೇಳ್ತಾರೆ, ಮಹಾವಿಷ್ಣು ವರಾಹ ರೂಪವನ್ನು ಸ್ವೀಕಾರ ಮಾಡಿ ರಸಾತಲದಿಂದ ಭೂಮಂಡಲವನ್ನು ಉದ್ಧಾರ ಮಾಡಿ ದೇವತೆಗಳಿಗೆ ಪರಮವೈರಿಯಾಗಿರ್ತಕ್ಕಂಥ ಹಿರಣ್ಯಾಕ್ಷನನ್ನು ಯುದ್ಧದಲ್ಲಿ ಸಂಹಾರ ಮಾಡಿ ಆಮೇಲೆ ಬದರಿಕಾಶ್ರಮಕ್ಕೆ ಬರ್ತಾನೆ. ಅಲ್ಲಿ ತಾನು ಶಿಲೆಯ ರೂಪದಲ್ಲಿ ನೆಲೆಸ್ತೀನಿ ಅಂತ ಚಿಂತನೆಯನ್ನು ಮಾಡ್ತಾನೆ. ಪ್ರತಿ ಸಾಧಕನು ಅಲ್ಲಿಗೆ ಹೋಗಿ ನಿರ್ಮಲವಾಗಿರ್ತಕ್ಕಂಥ ಗಂಗಾ ಜಲದಲ್ಲಿ ಸ್ನಾನ ಮಾಡಿ ತನ್ನ ಶಕ್ತಿಗೆ ಅನುಸಾರವಾಗಿ ದಾನಾದಿಗಳನ್ನು ಮಾಡಿ ಏಕಾಗ್ರ ಚಿತ್ತದಿಂದ ಅಲ್ಲಿ ಮಂತ್ರ ಜಪ ಪಾರಾಯಣ ಇತ್ಯಾದಿ ಎಲ್ಲವನ್ನು ಕೂಡ ಮಾಡಬೇಕು. ಅಂತಹ ಸಾಧಕನಿಗೆ ವರಾಹ ಶಿಲೆಯಲ್ಲಿ ಪರಮಾತ್ಮನ ದರ್ಶನ ಪ್ರಾಪ್ತಿ ಅನ್ನೋದಾಗತ್ತೆ. ಸಾಧಕನಾಗಿರ್ತಕ್ಕಂಥ ವಿಷ್ಣು ಭಕ್ತ ಯಾವ್ಯಾವ ವರಗಳನ್ನು ಕೇಳ್ಕೊತಾನೋ ಅವುಗಳು ಅತ್ಯಂತ ದುರ್ಲಭಗಳಾದರೂ ಕೂಡ ಆತನಿಗೆ ಶೀಘ್ರ ಮಾತ್ರದಲ್ಲಿ ಅಭೀಷ್ಟ ಆ ಜೀವನ ಸ್ವರೂಪ ಯೋಗ್ಯತೆಯಂತೆ ಪ್ರಾಪ್ತಿಯಾಗತ್ತೆ ಅಂತ ಈ ರೀತಿಯಾಗಿ ಆ ವಿಚಾರವನ್ನೆಲ್ಲ ತಿಳಿಸಿದಾಗ ಸ್ಕಂದ ಮತ್ತೆ ಹೇಳ್ತಾನೆ, ನರಸಿಂಹ ಶಿಲೆ ಅಂತ ಹೇಳಿದ್ರಲ್ಲ ಅದರ ಮಹಾತ್ಮೆಯನ್ನು ನನಗೆ ತಿಳಿಸ್ಕೊಡು ಅಂತ ರುದ್ರದೇವರನ್ನ ಕುರಿತು ಪ್ರಾರ್ಥನೆಯನ್ನು ಮಾಡ್ತಾನೆ. ಆಗ ರುದ್ರದೇವರು ಹೇಳ್ತಾರೆ, ಮಹಾವಿಷ್ಣುವ ನರಸಿಂಹಾವತಾರವನ್ನು ಮಾಡಿ ಲೀಲಾ ಮಾತ್ರದಿಂದಲೇ ಹಿರಣ್ಯಕಶಿಪುವಿನ ದೇಹವನ್ನು ಊರುಗಳಲ್ಲಿ ಸೀಳಿದ ಮೇಲೆ ಕೋಪಾಗ್ನಿಯಿಂದ ಜ್ವಲಿಸ್ತಾ ಇರತಕ್ಕಂಥ ದೇಹವುಳ್ಳವನಾಗಿ ಪ್ರಳಯ ಕಾಲದ ಮಹಾಗ್ನಿಯನ್ನು ಹೋಲ್ತಾ ಇದ್ದ. ಆಗ ದೇವತೆಗಳೆಲ್ಲರೂ ಕೂಡ ದೂರದಲ್ಲೇ ನಿಂತು ಈ ಸರ್ವೈಶ್ವರ್ಯ ಸಮನ್ವಿತನಾಗಿರ್ತಕ್ಕಂಥ ದೇವದೇವೋತ್ತಮನಾಗಿರ್ತಕ್ಕಂಥ ನರಸಿಂಹರೂಪಿ ಪರಮಾತ್ಮನನ್ನು ವಿಶೇಷವಾಗಿ ಸ್ತೋತ್ರಾದಿಗಳನ್ನು ಮಾಡ್ತಾರೆ. ಆಗ ಬ್ರಹ್ಮದೇವ ಪರಮಾತ್ಮನನ್ನು ಕುರಿತು, ನಿನ್ನ ಸ್ವರೂಪ ಅತ್ಯಂತ ಉಗ್ರವಾಗಿ ಸಕಲ ಪ್ರಾಣಿಗಳಿಗೂ ಅಪಾರವಾಗಿರ್ತಕ್ಕಂಥ ಭಯವನ್ನು ಉಂಟು ಮಾಡ್ತಾ ಇದೆ, ಅದನ್ನು ದಯವಿಟ್ಟು ಉಪಸಂಹಾರ ಮಾಡ್ಕೋ ಅಂತ ಪ್ರಾರ್ಥನೆಯನ್ನು ಮಾಡ್ತಾನೆ. ಭಗವಂತ ತನ್ನ ದಿವ್ಯ ಮೂರ್ತಿಯನ್ನು ವಿಧಿವತ್ತಾಗಿ ಅನೇಕ ವಿಭಾಗಗಳನ್ನು ಮಾಡಿ ಶಿಲೆ ಮೊದಲಾದವುಗಳಲ್ಲಿ ಸ್ಥಾಪನೆ ಮಾಡಿ, ಶತ್ರುನಾಶಕರಾಗಿರ್ತಕ್ಕಂಥ ದೇವತೆಗಳೇ, ನಿಮ್ಮ ಸ್ತೋತ್ರದಿಂದ ನಿಮ್ಮ ಭಕ್ತಿಗೆ ನಾನು ಮೆಚ್ಚಿ ಪ್ರಸನ್ನನಾಗಿದ್ದೀನಿ, ನಿಮಗಾಗಿ ಮತ್ತೆ ಯಾವ ಕಾರ್ಯವನ್ನು ಮಾಡಲಿ ಅಂತ ಕೇಳಿದಾಗ ದೇವತೆಗಳೆಲ್ಲ ಒಕ್ಕೊರಲಿಯಿಂದ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ. ಈ ನಿನ್ನ ರೂಪದಿಂದಲೇ ಸಕಲ ಬ್ರಹ್ಮಾಂಡವೂ ಕೂಡ ಸಂತುಷ್ಟಿಯಾಗಿದೆ, ನಿನ್ನ ಸೌಮ್ಯ ಸ್ವರಭಾವವನ್ನು ರೂಪವನ್ನು ನಮಗೆ ತೋರಿಸು, ಇದೇ ನಮಗೆ ಅಪೇಕ್ಷಿತವಾಗಿರ್ತಕ್ಕಂಥ ವರ ಅಂತ ದೇವಾನುದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವಂತ ದಿವ್ಯ ದೃಷ್ಟಿಯಿಂದ ಸಕಲ ಭೂಮಂಡಲವನ್ನು ನೋಡಿ ವಿಶಾಲ ಕ್ಷೇತ್ರವೇ ಉತ್ತಮ ಅಂತ ನಿರ್ಣಯ ಮಾಡಿ ಅಲ್ಲಿಗೆ ಹೊರಡ್ತಾನೆ. ಸಮಸ್ತ ಸುರಾಸುರರನ್ನು ಕುರಿತು ಭಗವಂತ ಗಂಗೋದಕಲ್ಲಿ ತನ್ನ ಚೈತನ್ಯವನ್ನು ಸ್ಥಾಪನೆ ಮಾಡ್ತಾನೆ ಅಂತ ಅವನಿಗೆ ತಿಳಿಸ್ತಾರೆ. ಇದರಿಂದ ದೇವತೆಗಳೆಲ್ಲರಿಗೂ ಕೂಡ ತಮಗೆ ಒದಗಿರ್ತಕ್ಕಂಥ ಭಯ ದೂರ ಆಯಿತು. ಗಂಗಾ ನದಿಯ ಮಧ್ಯದಲ್ಲಿ ಪರಮಾತ್ಮನ ಸ್ವರೂಪವನ್ನು ಕಂಡು ಪ್ರದಕ್ಷಿಣ ನಮಸ್ಕಾರ ಇತ್ಯಾದಿ ಎಲ್ಲ ಮಾಡಿ ತಮ್ಮ ತಮ್ಮ ನಿವಾಸಗಳಿಗೆ ದೇವತೆಗಳೆಲ್ಲ ಹೊರಟು ಹೋದರು. ಆಮೇಲೆ ತಪಸಂಪನ್ನರಾಗಿರ್ತಕ್ಕಂಥ ಮಹಾನ್ ಋಷಿಗಳೆಲ್ಲ ಭಕ್ತಿ ಉದ್ರೇಕದಿಂದ ಪರಮಾತ್ಮನನ್ನು ಆ ನರಸಿಂಹಾವತಾರಿ ರೂಪವನ್ನು ಅನೇಕವಾಗಿ ಋಷಿಮುನಿಗಳೆಲ್ಲ ವಿಶೇಷವಾಗಿ ಸ್ತೋತ್ರಾದಿಗಳನ್ನು ಮಾಡ್ತಾರೆ. ಋಷಿಮುನಿಗಳ ಸ್ತೋತ್ರಕ್ಕೆ ಅನುಗ್ರಹ ಮಾಡ್ತಕ್ಕಂಥ ಪರಮಾತ್ಮ ಪ್ರತ್ಯಕ್ಷನಾಗಿ ನಿಮಗೆ ಬೇಕಾದ ವರವನ್ನು ಕೇಳ್ರಿ ಅಂತ ಹೇಳಿದಾಗ ಋಷಿಗಳೆಲ್ಲ ಹೇಳ್ತಾರೆ, 14 ಲೋಕಗಳ ಒಡೆಯ, ನೀನು ನಮ್ಮಲ್ಲಿ ಪ್ರಸನ್ನನಾಗಿದೀಯಾ ಅಥವಾ ನೀನು ಕೊಡ್ತಕ್ಕಂಥ ವರಕ್ಕೆ ನಮಗೆ ಅರ್ಹತೆ ಇದೆ ಅಂತಾದರೆ ಈ ಬದರಿ ಕ್ಷೇತ್ರ ಅಥವಾ ವಿಶಾಲ ಕ್ಷೇತ್ರ ಇಲ್ಲಿ ಎಂದಿಗೂ ನೀನು ಸಾನ್ನಿಧ್ಯವನ್ನು ಉಪಸಂಹಾರ ಮಾಡಬಾರ್ದು, ಇದೇ ನಮಗೆ ಅಪೇಕ್ಷಿತ ವರ, ನಿನ್ನ ನಿತ್ಯ ಸನ್ನಿಧಾನ ಇಲ್ಲಿ ಇರಬೇಕು ಅಂತ. ಆಗ ಭಗವಂತ ಹಾಗೆ ಆಗಲಿ ತಥಾಸ್ತು ಅಂತ ಅವರಿಗೆಲ್ಲ ಅಭಯವನ್ನು ಕೊಡ್ತಾನೆ. ಆಗ ಎಲ್ಲ ಋಷಿಗಳು ತಮ್ಮ ತಮ್ಮ ಆಶ್ರಮಕ್ಕೆ ಹಿಂದಿರುಗಿ ಹೋಗ್ತಾರೆ. ನರಸಿಂಹರೂಪಿ ಪರಮಾತ್ಮ ಶಿಲಾರೂಪಿಯಾಗಿ ಗಂಗಾ ಜಲದಲ್ಲಿ ಕ್ರೀಡೆಯಲ್ಲಿಯೇ ಕಾಲವನ್ನು ಕಳೀತಾ ಇದ್ದ. ಹೀಗೆ ಈ ಫಲಶ್ರುತಿಯನ್ನು ತಿಳಿಸ್ತಾರೆ. ಯಾವ ಸಾಧಕನಾದವನು 3 ದಿನ ಉಪವಾಸ ಮಾಡಿ ಜಪ ಧ್ಯಾನಗಳಲ್ಲಿ ನಿರತನಾಗಿ ಆ ನರಸಿಂಹನ ಸ್ವರೂಪವನ್ನು ಕಣ್ಣುಗಳಿಂದಲೇ ಕಾಣೋದರಲ್ಲಿ ಸಂದೇಹನೇ ಇಲ್ಲ. ಯಾವ ಮನುಷ್ಯ ಈ ಆಖ್ಯಾನವನ್ನು ಶ್ರದ್ಧೆಯಿಂದ ಕೇಳ್ತಾನೋ, ಶುಚಿಯಾಗಿ ಇತರರಿಗೂ ಶ್ರವಣ ಮಾಡಿ ಮಾಡಿಸ್ತಾನೋ, ಅವನು ಸಮಸ್ತ ಪಾಪಗಳನ್ನು ಕಳ್ಕೊಂಡು ವೈಕುಂಠದಲ್ಲೇ ಸ್ಥಾನವನ್ನು ಪಡಿತಾನೆ ಅಂಥೇಳಿ ಆ ವೈನತೆಯ ಶಿಲಾ ಮಹಾತ್ಮ್ಯ ವರ್ಣನವನ್ನು ಈ ರೀತಿಯಾಗಿ ತಿಳಿಸ್ತಾರೆ. ಸ್ಕಂದ ಪುನಃ ಪ್ರಶ್ನೆ ಮಾಡ್ತಾನೆ, ಭಗವಂತನಾಗಿರ್ತಕ್ಕಂಥ ಮಹಾವಿಷ್ಣು ಶ್ರದ್ಧೆಯಿಂದ ಈ ಬದರಿ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇರೋದಕ್ಕೆ ಕಾರಣ ಏನು? ಆ ಕ್ಷೇತ್ರದ ದರ್ಶನ ಸೇವನಗಳಿಂದ ಯಾತ್ರಿಕರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಪುಣ್ಯ ಸತ್ಫಲಗಳು ಪ್ರಾಪ್ತಿಯಾಗತ್ತೆ ಇತ್ಯಾದಿ ಎಲ್ಲ ತಿಳಿಸು ಅಂತ ಕೇಳಿದಾಗ ರುದ್ರದೇವರು ಹೇಳ್ತಾರೆ, ಪೂರ್ವದಲ್ಲಿ ಕೃತಯುಗದ ಅವಧಿಯಲ್ಲಿ ಶ್ರೀಮನ್ನಾರಾಯಣ ಸಮಸ್ತ ಪ್ರಾಣಿಗಳನ್ನು ಅನುಗ್ರಹ ಮಾಡೋದಕ್ಕಾಗಿ ಬದರಿಕಾಶ್ರಮದಲ್ಲಿ ಮೂರ್ತೀಭವಿಸಿ ಅಲ್ಲಿಯೇ ತಪಸ್ಸಹಿತವಾಗಿರ್ತಕ್ಕಂಥ ಯೋಗಾಭ್ಯಾಸವನ್ನು ಮಾಡ್ತಾನೆ. ಹೀಗೆ ಯೋಗಾಭ್ಯಾಸ ನಿರತನಾಗಿರ್ತಕ್ಕಂಥ ಪರಮಾತ್ಮ ತ್ರೇತಾಯುಗದಲ್ಲಿ ಮಹರ್ಷಿಗಳಿಗೆ ಮಾತ್ರ ಗೋಚರನಾಗ್ತಾ ಇದ್ದ, ದ್ವಾಪರದಲ್ಲಿ ಭಗವಂತ ಕೇವಲ ಜ್ಞಾನಗೋಚರ ಅಂತ ಅನ್ನಿಸ್ಕೊಂಡು ಅತ್ಯಂತ ದುರ್ಲಭನಾಗಿ ಇರ್ತಾನೆ. ಹೀಗೆ ಭಗವಂತ ಮಹರ್ಷಿಗಳಿಗೂ ದೇವತಾಗಣಗಳಿಗೂ ಕಾಣಲಾರದೆ ಇದ್ದಂಗೆ ಅದೃಶ್ಯನಾಗಿ ಇರ್ತಾನೆ. ಆ ಸಮಯದಲ್ಲಿ ಋಷಿಗಳು ದೇವತೆಗಳು ಭಗವಂತನ ವ್ಯಾಪಾರವನ್ನು ತಿಳಿಲಾರದೆ ಬಹಳ ಆಶ್ಚರ್ಯಚಕಿತರಾಗಿ ಬ್ರಹ್ಮದೇವರ ನಿವಾಸವಾಗಿರ್ತಕ್ಕಂಥ ಸತ್ಯಲೋಕವನ್ನು ಕುರಿತು ಹೋಗ್ತಾರೆ. ತಪೋನಿರತರಾಗಿರ್ತಕ್ಕಂಥ ಮಹರ್ಷಿಗಳು ಬೃಹಸ್ಪತಿ ದೇವತಾ ಗುರುವಾಗಿರ್ತಕ್ಕಂಥ ಬೃಹಸ್ಪತಿಯನ್ನು ಮುಂದೆ ಮಾಡಿಕೊಂಡು ಬ್ರಹ್ಮದೇವನಿಗೆ ನಮಸ್ಕಾರ ಮಾಡಿ ಈ ರೀತಿಯಾಗಿ ಹೇಳ್ತಾರೆ, ಎಲ್ಲ ಲೋಕಗಳಿಗೂ ಆಶ್ರಯನಾಗಿ ಶರಣಾಗತರಿಗೆ ಅಭಯವನ್ನು ಕೊಡ್ತಿರ್ತಕ್ಕಂಥ ಬ್ರಹ್ಮದೇವ ನಿನಗೆ ನಮಸ್ಕಾರ. ನೀನು ಪಿತಾಮಹ ಅಂತ ಕರೆಸ್ಕೊಂಡಿದ್ಯಾ, ಅದರಿಂದ ನಮ್ಮ ಕಷ್ಟವನ್ನೆಲ್ಲ ತಂದೆಯಾಗಿರ್ತಕ್ಕಂಥ ನಿನ್ನಲ್ಲಿ ವಿಜ್ಞಾಪನೆ ಮಾಡಿಕೊಳ್ಳಿಕ್ಕೆ ಬಂದಿದ್ದೀವಿ. ಆಗ ಯಾಕೆ ಬಂದಿದ್ದೀರಾ ಅಂತ ಚತುರ್ಮುಖ ಬ್ರಹ್ಮ ಪ್ರಶ್ನೆ ಮಾಡ್ತಾನೆ. ಮಹರ್ಷಿಗಳನ್ನು ಎಲ್ಲರನ್ನು ಕೂಡಿಕೊಂಡು ಇಲ್ಲಿ ಬರಲಿಕ್ಕೆ ಕಾರಣ ಏನು, ಬಂದ ಕಾರಣ ಏನು ಅದನ್ನು ವಿಸ್ತಾರವಾಗಿ ಹೇಳ್ರಿ ಎಂದಾಗ ದೇವತೆಗಳು ಹೇಳ್ತಾರೆ, ದ್ವಾಪರ ಯುಗ ಪ್ರಾಪ್ತವಾದಾಗ ಉದಾರ ಚರಿತನಾಗಿರ್ತಕ್ಕಂಥ ಭಗವಂತ ವಿಶಾಲ ಅನ್ನೋ ಕ್ಷೇತ್ರದಲ್ಲಿ ನಮಗೆ ಗೋಚರನಾಗೋದಿಲ್ಲ ಅಂತ ಹೇಳಿದ, ಅದಕ್ಕೆ ಕಾರಣವನ್ನು ತಿಳಿಸು. ಭಗವಂತ ಈ ವಿಶಾಲ ಕ್ಷೇತ್ರವನ್ನು ಯಾಕೆ ತ್ಯಾಗ ಮಾಡ್ದ, ಅಲ್ಲಿಂದ ಎಲ್ಲಿ ಹೊರಟೋದ, ನಮ್ಮ ಅಪರಾಧ ಏನಾದರೂ ಆಯಿತಾ ಈ ರೀತಿಯಲ್ಲಿ, ಆತ ನಮ್ಮಲ್ಲಿ ಮತ್ತೆ ಪುನಃ ಪ್ರಸನ್ನನಾಗಿ ಅನುಗ್ರಹ ಮಾಡೋದು ಯಾವಾಗ ಹೇಗೆ, ಈ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ಬ್ರಹ್ಮದೇವರು ಹೇಳ್ತಾರೆ ದೇವತೆಗಳನ್ನು ಕುರಿತು, ಶ್ರೀಮನ್ನಾರಾಯಣ ನೇತ್ರಪಥಕ್ಕೆ ಅತೀತನಾಗೋದಕ್ಕೆ ಕಾರಣ ಏನು ಅನ್ನೋದನ್ನು ನನಗೆ ಗೊತ್ತಿಲ್ಲ. ಈ ವಿಷಯವನ್ನು ಈಗ ತಾನೇ ನಿಮ್ಮ ಮಾತುಗಳಿಂದ ನನಗೆ ತಿಳಿಯಿತು. ಆದ್ದರಿಂದ ನೀವೆಲ್ಲ ಬರ್ರಿ, ನಾವೆಲ್ಲರೂ ಕ್ಷೀರ ಸಮುದ್ರದ ದಡವನ್ನು ಕುರಿತು ಪ್ರಯಾಣ ಮಾಡೋಣ. ಹೀಗೆ ಆ ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಕ್ಷೀರ ಸಮುದ್ರವನ್ನು ತಲುಪ್ತಾರೆ ಎಲ್ಲರೂ. ಅಲ್ಲಿ ವಿಶೇಷವಾಗಿ ಪರಮಾತ್ಮನನ್ನು ಜ್ಞಾನ ಅನುಸಂಧಾನ ಸಹಿತವಾಗಿ ವಿಶೇಷವಾಗಿ ಸ್ತೋತ್ರವನ್ನು ಮಾಡ್ತಾರೆ. ಆಗ ದೇವತೆಗಳು ಮಾಡಿರ್ತಕ್ಕಂಥ ಸ್ತೋತ್ರವನ್ನು ಕೇಳಿರುವ ಪರಮಾತ್ಮ ಕ್ಷೀರ ಸಮುದ್ರದಿಂದ ಮೇಲಕ್ಕೆ ಬಂದು ಅವರಿಗೆ ಸಮಾಧಾನವನ್ನು ಹೇಳ್ತಾನೆ. ಆದರೆ ಬ್ರಹ್ಮದೇವರ ಒಬ್ಬರಿಗೆ ಮಾತ್ರ ತನ್ನ ದರ್ಶನವನ್ನು ಕೊಡ್ತಾನೆ, ದೃಗ್ಗೋಚರನಾಗ್ತಾನೆ. ಇತರ ಯಾವ ದೇವತೆಗಳು ಕೂಡ ಪರಮಾತ್ಮನನ್ನು ಆ ಸಂದರ್ಭದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗಲಿಲ್ಲ. ಆಗ ಬ್ರಹ್ಮದೇವರು ಭಕ್ತಿಯಿಂದ ನಮಸ್ಕಾರ ಮಾಡಿ ಪರಮಾತ್ಮನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿ ಆ ವೃತ್ತಾಂತವನ್ನು ಉಳಿದ ದೇವತೆಗಳಿಗೆ ತಿಳಿಸ್ತಾರೆ. ಲೋಕದ ಜನರೆಲ್ಲ ದುರ್ಬುದ್ಧಿಯನ್ನು ಹೊಂದಿದವರಾಗಿದ್ದಾರೆ. ನಾಸ್ತಿಕರಾಗಿರೋದನ್ನು ನೋಡಿ ಭಗವಂತ ಅಂತರ್ಧಾನನಾಗಿದ್ದಾನೆ. ಮಹಾವಿಷ್ಣುವಿನ ಸಂದೇಶವನ್ನು ಕೇಳಿ ದೇವತೆಗಳೆಲ್ಲ ಸಂತುಷ್ಟರಾಗಿ ಸ್ವರ್ಗವನ್ನು ಕುರಿತು ಹೊರಟು ಹೋಗ್ತಾರೆ. ಮುಂದೆ ನಾನು ಯತಿರೂಪದಿಂದ ಭೂಮಿಯಲ್ಲಿ ಹುಟ್ಟಿ ನಾರದ ತೀರ್ಥದೊಳಗಿನಿಂದ ಶ್ರೀನಾರಾಯಣನ ಮೂರ್ತಿಯನ್ನು ಮೇಲಕ್ಕೆ ತಂದು ಲೋಕ ಕಲ್ಯಾಣವನ್ನು ಮಾಡಲಿಕ್ಕೆ ಬದರಿಕಾಶ್ರಮದಲ್ಲಿ ಪ್ರತಿಷ್ಠೆಯನ್ನು ಮಾಡ್ತೀನಿ. ಆ ಮೂರ್ತಿಯನ್ನು ದರ್ಶನ ಮಾಡಿದ ತಕ್ಷಣದಲ್ಲೇ ಎಂತಹ ಮಹಾಪಾತಕಗಳಾದರೂ ಸಿಂಹವನ್ನು ಕಂಡ ಕ್ಷುದ್ರ ಮೃಗಗಳಂತೆ ಮನುಷ್ಯರನ್ನು ಬಿಟ್ಟು ಓಡಿ ಹೋಗ್ತಾವೆ. ಯಾವ ಜೀವಿ ಸರ್ವತ್ರ ವ್ಯಾಪ್ತನಾದ ಬದ್ರೀನಾಥನನ್ನು ಭಗವಂತನನ್ನು ನೋಡ್ತಾನೋ ಅವರ ಕಾಯಿಕ ಮಾನಸಿಕ ಯಾವ ಆಯಾಸಗಳಿಲ್ಲದೆ ಮುಕ್ತಿಯನ್ನು ಪಡಿತಾರೆ. ಕಲಿಯುಗದ ಮಹಿಮೆಯಿಂದ ಸಕಲ ತೀರ್ಥಗಳು ಪರಮಾತ್ಮನ ಸಾನ್ನಿಧ್ಯದಿಂದ ರಹಿತವಾಗಿ ತೋರ್ತವೆ. ಆದರೆ ಬದ್ರಿಕಾಶ್ರಮದಲ್ಲಿ ಆತನು ಸಕಲರಿಗೂ ದೃಗ್ಗೋಚರನಾಗಿಯೇ ನೆಲೆಸ್ತಾನೆ. ಕಲಿಕಾಲದಲ್ಲಿ ಜನ್ಮವನ್ನು ಹೊಂದಿ ಯಾರು ಮೋಕ್ಷವನ್ನು ಅಪೇಕ್ಷೆ ಮಾಡುತ್ತಾರೋ ಅವರು ಸಕಲ ತೀರ್ಥಕ್ಷೇತ್ರಗಳನ್ನು ಬಿಟ್ಟು ಬದ್ರಿ ಕ್ಷೇತ್ರವನ್ನು ದರ್ಶನ ಮಾಡಿದರೆ ಸಾಕು. ಅಂದರೆ ಸಕಲ ತೀರ್ಥಕ್ಷೇತ್ರ ಯಾತ್ರೆಯನ್ನು ನಿಷೇಧ ಮಾಡುವ ಅರ್ಥದಲ್ಲ, ಬದರಿ ಕ್ಷೇತ್ರದ ಹಿರಿಮೆಯನ್ನು ಹೇಳಿಕ್ಕೆ ಹೊರಟಿರೋದು. ಮಹಾಪಾತಕಗಳು ಅಂತ ಕರೆಸ್ಕೊಂಡ ಬ್ರಹ್ಮಹತ್ಯೆ, ಸುರಾಪಾನ, ಸ್ವರ್ಣಸ್ಥೇಯ, ಗುರುಸ್ತ್ರೀ ಗಮನ ಇವೂ ಕೂಡ ಬದರಿ ಕ್ಷೇತ್ರದಲ್ಲಿ ಮಹಾವಿಷ್ಣುವಿನ ನೈವೇದ್ಯವನ್ನು ಸೇವನೆ ಮಾಡೋದರಿಂದ ನಾಶ ಆಗ್ತಾ ಇದೆ. ಆದ್ದರಿಂದ ಬದರಿಕಾಶ್ರಮಕ್ಕೆ ಸಮಾನವಾಗಿರ್ತಕ್ಕಂಥ ಕ್ಷೇತ್ರ ಆಗಲಿ, ನಾರಾಯಣನ ನೈವೇದ್ಯಕ್ಕೆ ಸಮವಾಗಿರ್ತಕ್ಕಂಥ ಐಶ್ವರ್ಯವಾಗಲಿ, ನಾರದ ಶಿಲೆಗೆ ಸಮವಾಗಿರ್ತಕ್ಕಂಥ ಪ್ರದೇಶ ಸಕಲ ಭೂಮಂಡಲದಲ್ಲೂ ಎಲ್ಲೂ ಹಿಂದೆಯೂ ಇರಲಿಲ್ಲ, ಮುಂದೆಯೂ ಇರಲಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಬದರಿಕಾಶ್ರಮಕ್ಕೆ ಪ್ರಯತ್ನಪೂರ್ವಕವಾಗಿ ಯಾತ್ರೆಯನ್ನು ಮಾಡಲೇಬೇಕು, ಆ ಭಗವಂತನ ದರ್ಶನ ಲಾಭವನ್ನು ಪಡ್ಕೊಳ್ಳೇಬೇಕು. ಹೀಗೆ ಯಾವುದೇ ಪ್ರಸಂಗ ಸಂದರ್ಭದಿಂದಾದರೂ ಈ ಬದರಿ ಕ್ಷೇತ್ರ ಮಹಾತ್ಮೆಯನ್ನು ಸಾಧಕನಾದವನು ಕೇಳಿದರೆ ಸಕಲ ಪಾತಕಗಳಿಂದಲೂ ಬಿಡುಗಡೆಯನ್ನು ಹೊಂದಿ ವಿಷ್ಣು ಲೋಕದಲ್ಲಿ ಜೀವನ ಸ್ವರೂಪ ಯೋಗ್ಯತಾನುಸಾರ ಉತ್ತಮ ಸ್ಥಾನವನ್ನು ಪಡೆದು ಸಜ್ಜನರಿಂದ ಪೂಜ್ಯನಾಗ್ತಾನೆ ಅಂತ ಫಲಶ್ರುತಿಯನ್ನು ತಿಳಿಸ್ತಾರೆ. ಸ್ಕಂದ ಪುನಃ ಪ್ರಶ್ನೆ ಮಾಡ್ತಾನೆ, ತಂದೆಯಾದ ರುದ್ರದೇವರೇ, ಪೂರ್ವದಲ್ಲಿ ನಿನ್ನ ಕೈಯಿಂದ ಬ್ರಹ್ಮ ಕಪಾಲ ಭೂಮಿಗೆ ಬಿದ್ದ ಸ್ಥಳದಲ್ಲಿರ್ತಕ್ಕಂಥ ಆ ತೀರ್ಥದ ಮಹಾತ್ಮೆಯನ್ನು ನನಗೆ ಹೇಳುವಂಥವನಾಗು. ರುದ್ರದೇವರು ಹೇಳ್ತಾರೆ, ಇದು ಈ ತೀರ್ಥ ಅತ್ಯಂತ ನಿಗೂಢವಾಗಿದ್ದು ಸಮಸ್ತ ದೇವ ಅಸುರರಿಂದಲೂ ಕೂಡ ನಮಸ್ಕಾರಕ್ಕೆ ಯೋಗ್ಯವಾಗಿರುವಂಥದ್ದು. ಇಲ್ಲಿ ಸ್ನಾನವನ್ನು ಮಾಡಿದ ಮಾತ್ರದಿಂದ ಬ್ರಹ್ಮಹತ್ಯೆಯನ್ನು ಮಾಡಿರ್ತಕ್ಕಂಥ ಮನುಷ್ಯನು ಕೂಡ ಪರಿಶುದ್ಧನಾಗ್ತಾನೆ. ಸಮಸ್ತ ಪಾಪಗಳನ್ನು ನಿರ್ಮೂಲ ಮಾಡುವಂತಹ ಈ ಉತ್ತಮ ತೀರ್ಥದಲ್ಲಿ 5 ತೀರ್ಥಗಳು ಸನ್ನಿಹಿತ ಆಗಿದೆ. ಅದರಿಂದ ಅಲ್ಲಿ ಮಾಡಿರ್ತಕ್ಕಂಥ ಸ್ನಾನ, ತಪಸ್ಸು, ದಾನ ಮೊದಲಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳು ಕೂಡ ಅಕ್ಷಯ ಫಲಗಳನ್ನು ತಂದುಕೊಡುತ್ತೆ. ಈ ತೀರ್ಥದಲ್ಲಿ ವಿಧಿ ಪ್ರಕಾರವಾಗಿ ಪಿಂಡ ಪ್ರಧಾನ ಶ್ರಾದ್ದಾದಿಗಳನ್ನು ಮಾಡಿದ್ರೆ ಪಿತೃದೇವತೆಗಳೆಲ್ಲ ನರಕದಲ್ಲಿದ್ದರೂ ಕೂಡ ಉದ್ಧಾರ ಆಗ್ತಾರೆ. ಇದೇ ಪಿತೃತೀರ್ಥ ಹಂಚಿ ಗಯೆಯ 8 ಫಲವನ್ನು ಕೊಡುತ್ತೆ. ಇಲ್ಲಿ ತಿಲತರ್ಪಣವನ್ನು ಮಾಡೋದ್ರಿಂದಲೇ ಪಿತೃಗಳು ಉತ್ತಮ ಗತಿಯನ್ನು ಸ್ವರ್ಗವನ್ನು ಹೊಂದುತ್ತಾರೆ. ಅದೇ ರೀತಿಯಾಗಿ ಜಪ ತಪ ಅನುಷ್ಠಾನವನ್ನು ಯಾರು ಮಾಡ್ತಾರೋ ಅವನಿಗೆ ಅಲ್ಪಕಾಲದಲ್ಲಿಯೇ ಮಹತ್ತರವಾಗಿರ್ತಕ್ಕಂಥ ಅಭೀಷ್ಟ ಪ್ರಾಪ್ತಿ ಅನ್ನೋದಾಗತ್ತೆ. ಈ ಕಪಾಲ ಮೋಚನ ಅನ್ನೋ ತೀರ್ಥಕ್ಕಿಂತ ಪಿತೃಕಾರ್ಯಗಳಿಗೆ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ಜಗತ್ತಿನಲ್ಲಿ ಮತ್ತೊಂದೂ ಇಲ್ಲ. ಆಗ ಷಣ್ಮುಖ ಮತ್ತೆ ಪ್ರಶ್ನೆ ಮಾಡ್ತಾನೆ, ಈ ಬ್ರಹ್ಮತೀರ್ಥ ಎಲ್ಲಿದೆ, ಇಲ್ಲಿ ಯಾವ ವಿಧವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗತ್ತೆ, ಈ ಪ್ರದೇಶದಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ದಾರೆ, ಈ ವಿಷಯಗಳನ್ನೆಲ್ಲ ನನಗೆ ತಿಳಿಸು ಅಂತ ಹೇಳಿದಾಗ ರುದ್ರದೇವರು ಹೇಳ್ತಾರೆ, ಪ್ರಪಂಚದ ಆದಿಯಲ್ಲಿ ವಿಷ್ಣುವಿನ ನಾಭಿಕಮಲದಲ್ಲಿ ಉದ್ಭವಿಸಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರು ವೇದಗಳನ್ನು ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಅವನ ಮುಖಕಮಲದಿಂದ ವೇದಗಳನ್ನು ಮಧು ಕೈಟವರು ಅನ್ನೋ ರಾಕ್ಷಸರು ಅಪಹಾರ ಮಾಡ್ಕೊಂಡು ಹೋಗ್ತಾರೆ. ಆಗ ಬ್ರಹ್ಮದೇವರು ಯೋಗ ನಿದ್ರೆಯಿಂದ ಎಚ್ಚೆತ್ತು ಪ್ರಪಂಚದ ಸೃಷ್ಟಿ ಕಾರ್ಯವನ್ನು ಮಾಡಲಿಕ್ಕೆ ಉಪಕ್ರಮ ಮಾಡ್ತಾರೆ. ಆದರೆ ಆಗಮಗಳನ್ನು ಕಳೆದುಕೊಂಡು ಪೂರ್ವಕಲ್ಪದ ಸ್ಮರಣೆ ಇಲ್ಲದೇ ಇರೋರಾದ್ದರಿಂದ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡಲಾರೆ ಅಂತ ಹೋಗ್ತಾರೆ. ಆ ಸಮಯದಲ್ಲಿ ಮಹಾವಿಷ್ಣುವಿನಿಂದ ಪರಿಪಾಲಿಸಲ್ಪಡುವಂತಹ ಬದ್ರಿಕಾಶ್ರಮವನ್ನು ಸೇರಿ ಭಗವಂತನಿಗೆ ಪ್ರಣಾಮವನ್ನು ಮಾಡಿ ವಿಶೇಷವಾಗಿ ಸ್ತೋತ್ರವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಪರಮಾತ್ಮ ಹಯಗ್ರೀವ ರೂಪದಿಂದ ಚತುರ್ಬಾಹುಯುಕ್ತನಾಗಿ ಶಂಖ, ಚಕ್ರ, ಗದಾ, ಪದ್ಮ, ಪೀತಾಂಬರ ಹೀಗೆ ಆ ಕುಂಡದಿಂದ ಸಾಲಂಕೃತನಾಗಿ ಪ್ರಾದುರ್ಭಾವವನ್ನು ಹೊಂದುತ್ತಾನೆ ಹಯಗ್ರೀವ ರೂಪಿ ಪರಮಾತ್ಮ. ಅಮಿತವಾಗಿರ್ತಕ್ಕಂಥ ತೇಜಸ್ಸು ಬ್ರಹ್ಮನಿಗೆ ದರ್ಶನವನ್ನು ಕೊಡ್ತಾನೆ. ಅದನ್ನು ನೋಡಿ ಮೂಕ ವಿಸ್ಮಿತರಾಗಿ ಬ್ರಹ್ಮದೇವರು ವಿಶೇಷವಾಗಿ ಪರಮಾತ್ಮನನ್ನು ಕುರಿತು ಸ್ತೋತ್ರವನ್ನು ಮಾಡ್ತಾರೆ. ನಂತರ ಪರಮಾತ್ಮ ಆ ಮಧುಕೈಟವರಿದ್ದಲ್ಲಿಗೆ ಹೋಗಿ ದೇವದ್ವೇಷಗಳಾಗಿರ್ತಕ್ಕಂಥ ಅವರಿಬ್ಬರನ್ನು ಸಂಹಾರ ಮಾಡಿ ಆ ವೇದರಾಶಿಯನ್ನು ತಂದು ಚತುರ್ಮುಖ ಬ್ರಹ್ಮದೇವರಿಗೆ ಮತ್ತೆ ಕೊಡ್ತಾರೆ. ನಂತರದಲ್ಲಿ ಹಿಂದಕ್ಕೆ ಮತ್ತೆ ವೈಕುಂಠಕ್ಕೆ ಹೋಗಿ ಅಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವತ್ತಿನಿಂದ ಪ್ರಾರಂಭವಾಗಿ ಆ ತೀರ್ಥ ಬ್ರಹ್ಮನಿಂದ ಪ್ರಸಿದ್ಧಿಯನ್ನು ಹೊಂದಿದ್ದಾಗಿ ಬ್ರಹ್ಮಕುಂಡ ಅಂತ ಈ ರೀತಿಯಾಗಿ ಲೋಕದಲ್ಲಿ ಪ್ರಸಿದ್ಧಿಗೆ ಬಂತು. ಆ ತೀರ್ಥದ ದರ್ಶನ ಮಾತ್ರದಿಂದಲೇ ಮಹಾಪಾತಕಗಳನ್ನು ಮಾಡಿರ್ತಕ್ಕಂಥ ಜನರೂ ಕೂಡ ಕ್ಷಣ ಮಾತ್ರದಲ್ಲಿಯೇ ತಮ್ಮ ಪಾಪಗಳನ್ನು ಕಳ್ಕೊಂಡು ಬ್ರಹ್ಮಲೋಕವನ್ನು ಸೇರ್ತಾರೆ. ಕಂದ ಪುನಃ ಪ್ರಶ್ನೆ ಮಾಡ್ತಾನೆ, ಆ ಬ್ರಹ್ಮದೇವರು ಪರಮಾತ್ಮನಿಂದ ವೇದಗಳನ್ನು ಮಹಾವಿಷ್ಣುವಿನಿಂದ ಪಡ್ಕೊಂಡ ಮೇಲೆ ಆಮೇಲೆ ಏನು ಮಾಡಿದ್ರು, ಆ ವಿಚಾರವನ್ನೆಲ್ಲ ನನಗೆ ತಿಳಿಸ್ರಿ ಅಂತ ರುದ್ರದೇವರನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ. ನಂತರ ಬದರಿಕಾಶ್ರಮವನ್ನು ಕಂಡ ಮಾತ್ರದಿಂದಲೇ ನಾಲ್ಕು ವೇದಗಳಿಗೂ ಅಂದರೆ ವೇದಾಭಿಮಾನಿಗಳಿಗೂ ಬ್ರಹ್ಮದೇವರ ಜೊತೆಗೆ ಸತ್ಯಲೋಕಕ್ಕೆ ಪ್ರಯಾಣ ಮಾಡೋಕ್ಕೆ ಕುತೂಹಲನೇ ಇಲ್ಲದೆ ಇದ್ದಂಗಾಯಿತು. ನಂತರ ಸಿದ್ಧರು ಮೊದಲಾಗಿರ್ತಕ್ಕಂಥ ಎಲ್ಲ ದೇವತೆಗಳು ವೇದಗಳನ್ನು ವಿದ್ಯುಕ್ತ ರೀತಿಯಿಂದ ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿ ಹೇಳ್ತಾರೆ, ಎಲೈ ವೇದಗಳೇ ಅಂದರೆ ವೇದಾಭಿಮಾನಿ ದೇವತೆಗಳೇ, ಸರ್ವಸ್ವಾಮಿಯಾಗಿರ್ತಕ್ಕಂಥ ಭಗವಂತನ ಆಜ್ಞೆ ಸಕಲ ಸ್ಥಾವರ ಜಂಗಮ ಜಂತುಗಳಿಗೂ ಸನ್ಮಾನ್ಯವು ಅದನ್ನು ಪರಿಪಾಲನೆ ಮಾಡಬೇಕು ಇತ್ಯಾದಿ ಎಲ್ಲ ನಿಯಮಗಳಿದೆ. ಸಮಸ್ತ ಪ್ರಾಣಿಗಳಿಗೆ ಸೃಷ್ಟಿಕರ್ತ ಸಂಹಾರಕ ಪಾಲಕ ಗುರುವೂ ಆಗಿದ್ದಾನೆ ಭಗವಂತ. ನಿಮಗೆ ಬ್ರಹ್ಮದೇವರ ಸಮೀಪದಲ್ಲಿ ನೆಲೆಸುವಿಕೆ ಶ್ರೀಮನ್ನಾರಾಯಣನಿಂದಲೇ ಆಜ್ಞೆ ಆಗಿದೆ. ಆದ್ದರಿಂದ ನಿಮಗೆ ಈ ಸ್ಥಳದ ನಿವಾಸ ಇಲ್ಲದೇ ಇದ್ದಂತೆ ಆದಾದರೂ ನಿಷ್ಕಂಟಕವಾಗಿರ್ತಕ್ಕಂಥ ಉಪಾಯವನ್ನು ನಾವು ಈಗಾಗಲೇ ಯೋಚನೆಯನ್ನು ಮಾಡಿದ್ದೀವಿ. ನಿಮ್ಮ ಸಾನ್ನಿಧ್ಯದ ಒಂದು ಅಂಶದಿಂದ ಜಲರೂಪವನ್ನು ಹೊಂದಿ ನೀವು ಇಲ್ಲಿಯೇ ವಾಸ ಮಾಡಿಕೊಂಡು ಇರ್ರಿ ಅಂತ ವೇದಾಭಿಮಾನಿ ದೇವತೆಗಳಿಗೆ ಸಿದ್ಧರೆಲ್ಲ ಪ್ರಾರ್ಥನೆಯನ್ನು ಮಾಡ್ತಾರೆ. ನಿಮ್ಮ ಇನ್ನೊಂದು ಅಂಶ ಬ್ರಹ್ಮದೇವರ ಜೊತೆಗೆ ಸತ್ಯಲೋಕಕ್ಕೆ ಹೋಗಲಿ. ಈ ಮಾತುಗಳನ್ನು ಕೇಳಿ ವೇದಾಭಿಮಾನಿ ದೇವತೆಗಳಿಗೆ ಸಂತೋಷ ಆಗತ್ತೆ. ಆಗ ಒಂದಂಶದಿಂದ ಬ್ರಹ್ಮದೇವರ ಜೊತೆಗೆ ಬ್ರಹ್ಮಲೋಕವನ್ನು ಒಂದಿಷ್ಟು ವೇದಾಭಿಮಾನಿಗಳು ಹೋಗ್ತಾರೆ, ಇನ್ನೊಂದು ಅಂಶದಿಂದ ಈ ಬ್ರಹ್ಮಗುಂಡದ ತೀರ್ಥದಲ್ಲಿ ಕೂಡ ಸನ್ನಿಹಿತರಾಗಿ ಇರ್ತಾರೆ. ಆಮೇಲೆ ಬ್ರಹ್ಮ ಪೂರ್ವಕಲ್ಪದಂತೆ ಪುನಃ ಜಗತ್ತಿನ ಸೃಷ್ಟಿಯನ್ನು ಮಾಡಲಿಕ್ಕೆ ಉದ್ಯುಕ್ತನಾಗ್ತಾನೆ. ಹೀಗೆ ವೇದಗಳ ಸಾಕ್ಷಾತ್ ರೂಪ ಅನ್ನಿಸಿರುವಂತಹ ಈ ಜಲದಲ್ಲಿ ಅಂದರೆ ವೇದಾಭಿಮಾನಿಗಳ ವಿಶೇಷ ಸನ್ನಿಧಾನ ಇರತಕ್ಕಂಥ ಈ ಜಲದಲ್ಲಿ ಅಥವಾ ತೀರ್ಥದಲ್ಲಿ ಮಾಡಿರ್ತಕ್ಕಂಥ ಸ್ನಾನ ದಾನಗಳು ತಪಸ್ಸು ಮೊದಲಾಗಿರ್ತಕ್ಕಂಥ ಎಲ್ಲ ಸತ್ಕರ್ಮಗಳು ಕೂಡ ಬ್ರಹ್ಮಾಂಡದ ಪ್ರಳಯ ಆಗುವ ತನಕ ನಿರಂತರವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾ ಇದೆ. ಯಾರು ಈ ಬ್ರಹ್ಮಕುಂಡದ ಸಮೀಪದಲ್ಲಿ ಫಲಾಪೇಕ್ಷೆ ಸಹಿತರಾಗಿ 3 ದಿವಸದ ಉಪವಾಸವನ್ನು ಮಾಡ್ತಾರೋ ಅವರ 4 ವೇದಗಳಿಗೂ ವ್ಯಾಖ್ಯಾನ ಗ್ರಂಥಗಳನ್ನು ಬರೆಯುವಂಥ ಸಾಮರ್ಥ್ಯವನ್ನು ಪಡೀತಾರೆ ಅನ್ನೋ ಮಾತನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದಗಳೆಲ್ಲವೂ ಕೂಡ ಭಗವಂತನ ಪಾರ್ಶ್ವದಲ್ಲೇ ಸೇವೆಯನ್ನು ಮಾಡ್ತಾ ಅನುಕ್ರಮದಿಂದಲೇ ಇಲ್ಲಿ ಇರ್ತಾರೆ. ಅಂದರೆ ವೇದಾಭಿಮಾನಿಗಳ ನಿತ್ಯ ಸನ್ನಿಧಾನ ಅನ್ನೋದು ಇಲ್ಲಿ ಇರ್ತದೆ. ಈ 4 ವೇದಗಳ ಸಾರ ರೂಪವಾಗಿರ್ತಕ್ಕಂಥ ಕುಂಡದಿಂದ ಸರಸ್ವತಿ ನದಿ ಉದ್ಭವ ಆಗಿರುವಂಥದ್ದು, ಜಲಪ್ರವಾಹದ ರೂಪದಿಂದ ಇರ್ತಕ್ಕಂಥ ಈ ನದಿಯ ನಾಮವನ್ನು ಸ್ಮರಣೆ ಮಾತ್ರದಿಂದಲೇ ಮನುಷ್ಯರ ಜಾಡ್ಯಗಳೆಲ್ಲವೂ ಕೂಡ ನಾಶ ಆಗ್ತಾ ಇದೆ. ಯಾವ ಮನುಷ್ಯ ಈ ಸರಸ್ವತಿ ನದಿ ಅಥವಾ ತೀರ್ಥದಲ್ಲಿ ನಿಂತು ಜಪತಪಾದಿಗಳನ್ನು ಮಾಡ್ತಾನೋ ಆತನ ಬುದ್ಧಿಶಕ್ತಿಗೆ ಹಾನಿ ಅನ್ನೋದು ಯಾವತ್ತೂ ಉಂಟಾಗೋದಿಲ್ಲ. ಹೀಗೆ ಪುಣ್ಯ ನದಿಯಾಗಿರ್ತಕ್ಕಂಥ ಸರಸ್ವತಿಯ ದರ್ಶನ ಸ್ಪರ್ಶನ ಸ್ನಾನ ಪೂಜೆ ಸ್ತೋತ್ರ ನಮಸ್ಕಾರ ಮುಂತಾದ ಸೇವೆಗಳನ್ನು ಮಾಡೋದರಿಂದ ಎಲ್ಲ ರೀತಿಯಾಗಿರ್ತಕ್ಕಂಥ ಪುಣ್ಯವನ್ನು ಫಲವನ್ನು ಕೂಡ ಉತ್ಕೃಷ್ಟವಾದ ಫಲವನ್ನು ಪಡಿತಾನೆ. ಸಕಲ ವೇದಾಭಿಮಾನಿ ವಿದ್ಯಾಭಿಮಾನಿಯಾಗಿರ್ತಕ್ಕಂಥ ಸರಸ್ವತೀ ದೇವಿ ಈ ನದಿಯಲ್ಲಿ ಸನ್ನಿಹಿತಳಾಗಿರ್ತಾಳೆ, ಅದರಿಂದ ಸರಸ್ವತಿ ನದಿ ಅಂತ ಪ್ರಖ್ಯಾತಿ. ಇಲ್ಲಿ ಸ್ನಾನಾದಿಗಳನ್ನು ಮಾಡಿದರೆ ಜ್ಞಾನ ಅನುಸಂಧಾನ ಸಹಿತವಾಗಿ ವಿವಿಧ ಭಾಷೆಗಳ ಪಾಂಡಿತ್ಯವನ್ನು ನೀಡತಕ್ಕಂಥ ಸರಸ್ವತಿ ದೇವಿಯೇ ನೀರಿನ ರೂಪವನ್ನು ಧರಿಸಿ ಇಲ್ಲಿ ಪ್ರವಹಿಸ್ತಾ ಇದ್ದಾಳೆ. ಈ ನದಿಯನ್ನು ದರ್ಶನ ಮಾಡಿದ ಮಾತ್ರದಿಂದಲೇ ಮನುಷ್ಯರಿಗೆ ಉಜ್ವಲವಾಗಿರ್ತಕ್ಕಂಥ ಪವಿತ್ರತೆ ಅನ್ನೋದು ಪ್ರಾಪ್ತಿಯಾಗ್ತಾ ಇದೆ. ಈ ವಸುಧಾರಾ ತೀರ್ಥಕ್ಕೆ ನೈಋತ್ಯ ದಿಕ್ಕಿನಲ್ಲಿ 5 ಜಲಧಾರೆಗಳು ನೆಲಕ್ಕೆ ಬೀಳ್ತಾವೆ. ಪ್ರಭಾಸ ಪುಷ್ಕರ ಗಯಾ ನೈಮಿಷ ಮತ್ತು ಕುರುಕ್ಷೇತ್ರ ಇವುಗಳೇ ಪ್ರವಾಹ ರೂಪಗಳಾಗಿ ಇಲ್ಲಿ ನೆಲೆಸಿರುವುದು ಅಂತ ತಿಳ್ಕೋಬೇಕು. ಪೂರ್ವಕಾಲದಲ್ಲಿ ಈ ಕ್ಷೇತ್ರಗಳ ಅಭಿಮಾನಿ ದೇವತೆಗಳು ಅವುಗಳಲ್ಲಿ ಸ್ನಾನ ಮಾಡುವ ಪಾಪಿಗಳ ಪಾಪಗಳಿಂದಲೂ ದೋಷಗಳಿಂದಲೂ ಮಲಿನವಾಗಿರ್ತಕ್ಕಂಥ ರೂಪವನ್ನು ಹೊಂದಿ ಬ್ರಹ್ಮಲೋಕಕ್ಕೆ ಚತುರ್ಮುಖ ಬ್ರಹ್ಮದೇವರನ್ನು ನೋಡಲಿಕ್ಕೆ ಅಂತ ಹೊರಡ್ತಾರೆ. ಅಲ್ಲಿ ಹೋಗಿ ಬ್ರಹ್ಮಾಂಡವನ್ನೆಲ್ಲ ಮನಸ್ಸಿನಲ್ಲಿ ಭಾವಿಸಿ ಸೃಷ್ಟಿಕರ್ತನಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಆಗ ಬ್ರಹ್ಮದೇವರು ಕೇಳ್ತಾರೆ, ಬಂದ ಕಾರಣ ಏನು? ಅವರು ಮಾತಿಲ್ಲ ಹೇಳ್ತಾರೆ ತಾವು ಬಂದಿದ್ದು ಏನು ಅಂತ ವಿನಂತಿಯನ್ನು ಮಾಡ್ಕೋತಾರೆ. ಆಗ ಚತುರ್ಮುಖ ಬ್ರಹ್ಮದೇವರು ಸ್ವಲ್ಪ ಕಾಲ ಧ್ಯಾನಾಸಕ್ತರಾಗಿದ್ದು ಬಹಿರ್ಮುಖರಾದ ಮೇಲೆ ಬದರಿಕಾಶ್ರಮವನ್ನು ನೆನಪು ಮಾಡಿಕೊಂಡು ಈ ರೀತಿಯಾಗಿ ಹೇಳ್ತಾರೆ, ನೀವು ಭಯಪಡಬೇಡ್ರಿ, ಕ್ಷಿಪ್ರವಾಗಿ ಭಗವಂತನ ಏಕಾಂತ ಕ್ಷೇತ್ರ ಅನಿಸಿರೋ ಬದರಿಕಾಶ್ರಮಕ್ಕೆ ಹೊರಡ್ರಿ. ಅದನ್ನು ಪ್ರವೇಶ ಮಾಡಿರೋ ಮಾತ್ರದಿಂದಲೇ ನಿಮಗೆ ತತ್ಕ್ಷಣದಲ್ಲೇ ಪವಿತ್ರತೆ ಅನ್ನೋದು ಪ್ರಾಪ್ತಿಯಾಗತ್ತೆ. ಈ ಮಾತನ್ನು ಕೇಳಿ ಆ ಎಲ್ಲ ನದ್ಯಾಭಿಮಾನಿ ದೇವತೆಗಳು, ತೀರ್ಥಾಭಿಮಾನಿ ದೇವತೆಗಳು ಚತುರ್ಮುಖ ಬ್ರಹ್ಮದೇವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಎಲ್ಲರೂ ಕೂಡ ಆ ವಿಶಾಲ ನಗರಿಗೆ ಹೊರಡ್ತಾರೆ. ಆ ಪ್ರದೇಶವನ್ನು ಪ್ರವೇಶ ಮಾಡಿದ ತಕ್ಷಣದಲ್ಲೇ ಕ್ಷಣ ಮಾತ್ರದಲ್ಲಿ ತಮ್ಮಲ್ಲಿದ್ದ ಪಾಪಗಳನ್ನೆಲ್ಲ ಕಳ್ಕೊಂಡ್ರು. ಆಮೇಲೆ ಎರಡೆರಡು ರೂಪಗಳನ್ನು ಧಾರಣೆ ಮಾಡಿಕೊಂಡು ಒಂದು ರೂಪದಿಂದ ಅಲ್ಲಿಯೇ ನೆಲೆಸಿ ಮತ್ತೊಂದು ರೂಪದಿಂದ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು. ಆ ಎರಡನೇ ರೂಪ ಏನಿದೆಯಲ್ಲ, ಅದೇ ಪ್ರವಾಹ ರೂಪವನ್ನು ತಾಳಿ ಐದು ತೀರ್ಥಗಳು ಪರಿಶುದ್ಧವಾಗಿ ಇಲ್ಲಿ ನೆಲೆಸಿರುವಂಥದ್ದು. ಯಥೋಕ್ತವಾಗಿ ಇಲ್ಲಿ ಶುಚಿರ್ಭೂತರಾಗಿ ಸ್ನಾನಾದಿಗಳನ್ನು ಮಾಡಿ ನಿತ್ಯಕರ್ಮಗಳನ್ನು ಆಚರಣೆ ಮಾಡಿದರೆ ಆಯಾ ತೀರ್ಥಗಳ ಸೇವೆಯ ಫಲವನ್ನು ಹೊಂದೋದಲ್ಲದೆ ಅಂತ್ಯದಲ್ಲಿ ತತ್ವಜ್ಞಾನದ್ವಾರ ಮೋಕ್ಷವನ್ನು ಕೂಡ ಹೊಂದುತ್ತಾರೆ. ಅದರ ಹತ್ತಿರದಲ್ಲೇ ಇನ್ನೊಂದು ಸೋಮಕುಂಡ ಅಂತ ಒಂದು ತೀರ್ಥ ಇದೆ. ಅಲ್ಲಿ ಷೋಡಶಕಲೆಗಳಿಂದ ಕೂಡಿರ್ತಕ್ಕಂಥ ಚಂದ್ರ ಬಹಳ ಹಿಂದೆ ಉಗ್ರವಾಗಿರ್ತಕ್ಕಂಥ ತಪಶ್ಚರ್ಯೆಯನ್ನು ಮಾಡಿದ್ದ ಅಂತ ಕೇಳಿದ್ವಿ. ಅದರ ಬಗ್ಗೆ ವಿವರಣೆಯನ್ನು ತಿಳಿಸ್ರಿ ಅಂತ ಆ ಸ್ಕಂದ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ರುದ್ರದೇವರು ಹೇಳ್ತಾರೆ, ಪೂರ್ವದಲ್ಲಿ ಅತ್ರಿ ಮಹರ್ಷಿಗಳ ಪುತ್ರನಾಗಿರ್ತಕ್ಕಂಥ ಚಂದ್ರ ಯೌವನಾವಸ್ಥೆಯನ್ನು ಹೊಂದಿ ದೇವತೆಗಳೆಲ್ಲ ಸೌಖ್ಯ ಪಡ್ತಾ ಇರೋದನ್ನು ಗಂಧರ್ವರಿಂದ ಅನೇಕ ವೇಳೆ ಕೇಳಿದವನಾಗಿ ಅದನ್ನು ಪಡಿಬೇಕಾದರೆ ಯಾವ ಮಾರ್ಗ ಏನು ಮಾಡಬೇಕು ಅಂತ ಕೇಳ್ತಾನೆ. ಮತ್ತೆ ತನ್ನ ಪ್ರಶ್ನೆಯನ್ನು ಮುಂದುವರಿಸಿ ಹೇಳ್ತಾನೆ, ಸಮಸ್ತ ಮಾನವರಿಗೂ ಉತ್ತಮೋತ್ತಮವಾಗಿರತಕ್ಕಂಥ ಸ್ವರ್ಗದ ಪ್ರಾಪ್ತಿ, ಸ್ವರ್ಗಲೋಕದ ಪ್ರಾಪ್ತಿ ಯಾವ ರೀತಿಯಾಗಿ ಆಗತ್ತೆ ಅಂತ. ಗ್ರಹಗಳು, ನಕ್ಷತ್ರಗಳು, ತಾರೆಗಳು, ಔಷಧಿ ವನಸ್ಪತಿಗಳು ಮುಂತಾದವುಗಳಿಗೆಲ್ಲ ನಾನು ಅಧಿಪತಿಯಾಗಬೇಕು ಅಂತ ಇಚ್ಛೆ ಇದೆ. ಇದಕ್ಕೆ ಸಾಧನವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಉಪಾಯ ಅಥವಾ ಮಾರ್ಗ ಇದ್ದರೆ ದಯವಿಟ್ಟು ನನಗೆ ತಿಳಿಸು ಅಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಅತ್ರಿ ಋಷಿಗಳು ಹೇಳ್ತಾರೆ, ತಪಸ್ಸಿನಿಂದಾಗಲಿ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ನಿಗ್ರಹದಿಂದಾಗಲಿ ಭಗವಂತನನ್ನು ಆರಾಧನೆ ಮಾಡ್ತಕ್ಕಂಥ ಸಾಧು ಜನರಿಗೆ ಈ ಲೋಕದಲ್ಲೇ ಆಗಲಿ ಲೋಕಾಂತರಗಳಲ್ಲಿ ಆಗಲಿ ಆಗತಕ್ಕಂಥ ವಿಷಯ ಯಾವುದೂ ಇಲ್ಲವೇ ಇಲ್ಲ. ಚಂದ್ರ ಈ ಮಾತುಗಳನ್ನು ಕೇಳಿ ನಾರದನಿಂದ ಅತ್ಯಂತ ನಿರ್ಮಲವಾಗಿರ್ತಕ್ಕಂಥ ಕ್ಷೇತ್ರ ಅನಿಸ್ಕೊಂಡ ಬದರಿಕಾಶ್ರಮದ ವಿಷಯವನ್ನೆಲ್ಲ ತಿಳ್ಕೊಂಡು ತನ್ನ ತಂದೆಗೆ ನಮಸ್ಕಾರ ಮಾಡಿ ತಾನು ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿ ಬದರಿಕಾಶ್ರಮವನ್ನು ಹೋಗಿ ಸೇರ್ತಾರೆ. ಅಲ್ಲಿ 88 ವರ್ಷಗಳವರೆಗೆ ಭಗವಂತನನ್ನು ಕುರಿತು ಅತಿ ಉಗ್ರವಾಗಿರ್ತಕ್ಕಂಥ ತಪಶ್ಚರ್ಯೆಯನ್ನು ಮಾಡ್ತಾನೆ. ಆ ತಪಶ್ಚರ್ಯೆಗೆ ಭಗವಂತ ಮೆಚ್ಚಿ ಚಂದ್ರನಿಗೆ ಪ್ರತ್ಯಕ್ಷನಾಗಿ ನಿನ್ನ ವ್ರತ ಸಂಪೂರ್ಣ ಆಗಿದೆ, ನಿನಗೇನು ಬರಬೇಕೋ ಅದನ್ನು ಕೇಳಕು ಅಂತ ಹೇಳಿದಾಗ ಚಂದ್ರ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಭಕ್ತಿಯಿಂದ ಹೇಳ್ತಾನೆ, ನಿನ್ನ ಅನುಗ್ರಹ ಬಲದಿಂದ ನಾನು ಸಕಲ ಗ್ರಹಗಳಿಗೂ, ನಕ್ಷತ್ರಗಳಿಗೂ, ತಾರೆಗಳಿಗೂ, ಔಷಧಿಗಳಿಗೂ, ಭೂಲೋಕದಲ್ಲಿರ್ತಕ್ಕಂಥ ಸಮಸ್ತ ಬ್ರಾಹ್ಮಣರಿಗೂ ನಾನು ಅಧಿಪತಿಯಾಗಬೇಕು ಅಂತ ಅಪೇಕ್ಷೆ ಪಟ್ಟಾಗ ಭಗವಂತ ಹೇಳ್ತಾನೆ, ಈ ವರ ನಿನ್ನಂತಹ ಜನರಿಗೆ ದುರ್ಲಭ ಆಗಿರೋದು, ಇದನ್ನು ಬಿಟ್ಟು ಮತ್ತೊಂದು ವರ ಏನಾದರೂ ಬೇಕಾದರೆ ಕೇಳಿಕೊ ಅಂತ ಹೇಳಿದಾಗ ಆಗ ಹೇಳ್ತಾನೆ, ಬೇರೆ ವರಗಳನ್ನು ಕೇಳಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಇದರಿಂದ ಚಂದ್ರ ಅತ್ಯಂತ ಖಿನ್ನ ಮನಸ್ಕನಾಗಿ ಮತ್ತೆ ದೇವಮಾನದಲ್ಲಿ 30,000 ವರ್ಷಗಳ ಕಾಲ ಮಹತ್ತರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡ್ತಾನೆ. ಆಗ ಪರಮಾತ್ಮ ಮತ್ತೆ ಪ್ರತ್ಯಕ್ಷನಾಗಿ ನಿನಗೆ ಮಂಗಳವಾಗಲಿ, ನಾನು ನಿನಗೆ ವರವನ್ನು ಕೊಡ್ತೀನಿ, ಬೇಕಾದ್ದನ್ನು ಕೇಳು ಅಂತ ಹೇಳಿದಾಗ ಚಂದ್ರ ಮಾತ್ರ ಆ ಹಿಂದೆ ಕೇಳಿದ್ನಲ್ಲ ಆ ಎಲ್ಲದಕ್ಕೂ ಅಭಿಮಾನಿಗಳಾಗಬೇಕು ಅಂತ, ಅಧಿಪತಿಯಾಗಬೇಕು ನಕ್ಷತ್ರಗಳಿಗೆ, ತಾರೆಗಳಿಗೆ, ಔಷಧಿಗಳಿಗೆ ಅಂತ ಅದೇ ವರವನ್ನು ಮತ್ತೆ ವಿಜ್ಞಾಪನೆ ಮಾಡಿಕೊಂಡಾಗ ಭಗವಂತ ಮತ್ತೆ ಅಂತರ್ಧಾನನಾಗ್ತಾನೆ. ಚಂದ್ರನಿಗೆ ಪುನಃ ನಿರಾಶೆಯಾಗತ್ತೆ. ಮತ್ತೆ ದುಷ್ಕರವಾಗಿರ್ತಕ್ಕಂಥ ಮತ್ತೆ ತಪಸ್ಸನ್ನು ಮುಂದುವರಿಸಿ 40,000 ವರ್ಷಗಳಿಗೂ ಕೂಡ ಮೀರಿ ಅತ್ಯಂತ ಕಠಿಣವಾಗಿರ್ತಕ್ಕಂಥ ತಪಶ್ಚರ್ಯೆಯನ್ನು ಮಾಡ್ತಾನೆ. ಆಗ ಭಗವಂತ ಶಂಖ, ಚಕ್ರ, ಗದಾದಿ ಆಯುಧಗಳ ಸಹಿತನಾಗಿ ಪ್ರಸನ್ನನಾಗಿ ಚಂದ್ರನನ್ನು ಕುರಿತು ಹೇಳ್ತಾನೆ, ಸಾಕು, ನಿನ್ನ ತಪಸ್ಸನ್ನು ನಿಲ್ಲಿಸು, ನಿನಗೆ ಶುಭ ಉಂಟಾಗಲಿ, ನಿನಗೆ ಬೇಕಾದ ವರವನ್ನು ಕೇಳು ಅಂತ ಆಗ ಹೇಳ್ತಾನೆ. ನೀನು ನನ್ನ ತಪಸ್ಸಿನಿಂದ ಸಂತೋಷಗೊಂಡು ನನ್ನ ಮೇಲೆ ಅನುಗ್ರಹ ಮಾಡಲೇಬೇಕು ಅಂತ ನಿನಗೇನಾದರೂ ಇದ್ದರೆ, ನಾ ಹಿಂದೆ ಕೇಳಿದಂತೆ ಸಕಲೈಶ್ವರ್ಯ ಸಹಿತನಾಗಿರ್ತಕ್ಕಂಥ ನೀನು ನನಗೆ ಗ್ರಹಗಳಿಗೂ ನಕ್ಷತ್ರಗಳಿಗೂ ತಾರೆಗಳಿಗೂ ಔಷಧಿಗಳಿಗೂ ಬ್ರಾಹ್ಮಣರಿಗೂ ರಾತ್ರಿ ಸಮಯಕ್ಕೂ ಆಧಿಪತ್ಯನನ್ನು ನನಗೆ ಅನುಗ್ರಹಿಸು ಅಂತ ಆಗ ಭಗವಂತ ಹೇಳ್ತಾನೆ. ನಿನ್ನ ತಪಸ್ಸಿಗೆ ಮೆಚ್ಚಿ ಇದನ್ನು ನಿನಗೆ ಕೊಟ್ಟಿದ್ದೀನಿ, ನಿನ್ನ ಇಷ್ಟದಂತನೇ ಆಗಲಿ. ನೀನು ಪ್ರಾರ್ಥಿಸುವಂತಹ ಈ ವರ ಅತ್ಯಂತ ದುರ್ಲಭವಾದದ್ದು, ಆದರೂ ಕೂಡ ನಾನು ನಿನಗೆ ಅದನ್ನು ಅನುಗ್ರಹಿಸಿದ್ದೀನಿ ಅಂತ. ಆಗ ಸಮಸ್ತ ದೇವತೆಗಳು ಅಲ್ಲಿ ಸೇರಿ ಆಧಾರದಿಂದ ಕೂಡಿದವರಾಗಿ ಚಂದ್ರನಿಗೆ ರಾಜ್ಯಾಧಿಕಾರವನ್ನು ಕೊಟ್ಟು ಶಾಸ್ತ್ರೋಕ್ತ ರೀತಿಯಿಂದ ಪಟ್ಟಾಭಿಷೇಕವನ್ನು ಮಾಡಿದರು. ಆಗ ಚಂದ್ರ ಶುಭ್ರವಾಗಿರ್ತಕ್ಕಂಥ ವಸ್ತ್ರಗಳನ್ನು ಧಾರಣೆ ಮಾಡಿ ತನಗಾಗಿ ಸಿದ್ಧಪಡಿಸಿರ್ತಕ್ಕಂಥ ವಿಮಾನವನ್ನು ಏರಿ ಸಕಲ ದೇವತೆಗಳು ಸ್ತೋತ್ರ ಮಾಡುತ್ತಿದ್ದಾಗ ಆಕಾಶವನ್ನು ಸೇರಿ ಆ ನಕ್ಷತ್ರ ಮಂಡಲಗಳಿಗೆ ಇತ್ಯಾದಿ ಎಲ್ಲಕ್ಕೂ ಅಧಿಪತಿಯಾದ ಅಂದಿನಿಂದ ಆ ತೀರ್ಥ ಸೋಮಕುಂಡ ಅಂತ ಪ್ರಖ್ಯಾತವಾಯಿತು. ಇದನ್ನು ನೋಡಿದ ಮಾತ್ರದಿಂದಲೇ ಎಲ್ಲ ದೋಷ ಪರಿಹಾರ ಅನ್ನೋದಾಗ್ತಾ ಇದೆ. ಈ ಸೋಮಕುಂಡದಲ್ಲಿ ಸ್ನಾನಾದಿಗಳನ್ನು ಮಾಡಿದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಿದ್ಧಿಯನ್ನು ಪಡ್ಕೋತಾನೆ, ಎಲ್ಲ ರೋಗಗಳಿಂದ ಕೊನೆಗೆ ಸಂಸಾರ ಅನ್ನೋ ರೋಗದಿಂದಲೇ ಬಿಡುಗಡೆ ಹೊಂದುತ್ತಾನೆ. ಆ ಬದರಿಕಾಶ್ರಮದಲ್ಲೇ ನೋಡೋದಕ್ಕೆ ಮನೋಹರವಾಗಿರ್ತಕ್ಕಂಥ ಚತುಸ್ರೋತ ಅನ್ನೋ ತೀರ್ಥ ಅಂತಿದೆ. ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಚತುರ್ವಿಧ ಪುರುಷಾರ್ಥಗಳೇ ಇಲ್ಲಿ ಪ್ರವಾಹಗಳವಾಗಿ ಹರಿತಾ ಇದ್ದಾವೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಹೀಗೆ ಈ ಬದರಿಕಾಶ್ರಮದಲ್ಲಿ ಅನೇಕ ತೀರ್ಥಗಳ ಸನ್ನಿಧಾನ ಅನ್ನೋದಿದೆ. ಇಲ್ಲಿ ಸ್ನಾನ ದಾನ ತಪಸ್ಸು ಪಠಣ ಪಾರಾಯಣ ಪಿತೃಶ್ರಾದ್ದ ಹೀಗೆ ಏನು ಮಾಡಿದರೂ ಕೂಡ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಅನ್ನೋದು ಪ್ರಾಪ್ತಿಯಾಗತ್ತೆ ಅಂತ ಸ್ಕಂದ ಪುರಾಣದಲ್ಲಿ ವಿಚಾರವನ್ನು ವಿಶೇಷವಾಗಿ ತಿಳಿಸ್ತಾರೆ. ಶ್ರೀಕೃಷ್ಣಾರ್ಪಣ ವಸ್ತು.